दोगुने से अधिक बढ़कर 7000 करोड़ रुपए से अधिक का हो गया है और इसमें प्रतिवर्ष 20% से अधिक की वृद्धि हो रही है। उम्मीद है पारंपरिक क्षेत्र के किसान भी इस बढ़ते बाजार से लाभान्वित होंगे और जैविक कृषि आंदोलन को आगे बढ़ाएंगे। किसानों की मुस्कान समृद्ध हिंदुस्तान की है पहचान। री ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ, ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕಸವನ್ನು ಮನೆಯ ಹಂತದಲ್ಲಿಯೇ ವಿಂಗಡಿಸಿ. ತರಕಾರಿ ಹಣ್ಣಿನ ಸಿಪ್ಪೆ ಉಳಿಕೆ ಆಹಾರವನ್ನು ಹಸಿ ಕಸಕ್ಕಾಗಿಯೇ ಇರುವ ಕಸದ ಬುಟ್ಟಿಯಲ್ಲಿ ಹಾಕಿ. ಪೇಪರ್, ಪ್ಲಾಸ್ಟಿಕ್ ಕವರ್, ಪ್ಲಾಸ್ಟಿಕ್ ಬಾಟಲಿ, ರಟ್ಟಿನ ಡಬ್ಬಗಳು, ಬಟ್ಟೆಯನ್ನು ಪ್ರತ್ಯೇಕಿಸಿ ಒಣಕಸದ ಬುಟ್ಟಿಯಲ್ಲಿ ಹಾಕಿ. ಮೆಡಿಕಲ್ ವೇಸ್ಟ್, ಗಾಜಿನ ಚೂರುಗಳು, ಸ್ಯಾನಿಟರಿ ಪ್ಯಾಡ್ಗಳನ್ನು ಪೇಪರ್ ನಿಂದ ಸುತ್ತಿ ರೆಡ್ ಮಾರ್ಕ್ ಮಾಡಿ ಪೌರ ಕಾರ್ಮಿಕರಿಗೆ ನೀಡಿ. ಕಸಮುಕ್ತ ಸ್ವಚ್ಛ ಕರ್ನಾಟಕ ನಮ್ಮ ಗುರಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್, ನಗರ ಯೋಜನೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಬೇಸಾಯದ ಪ್ರಾಮುಖ್ಯತೆ ಕುರಿತು ಸಂವಾದ ಭಾಗವಹಿಸುತ್ತಾರೆ ಪಾಂಡವಪುರ ತಾಲೂಕು ಚಿನಕುರಳಿ ಹೋಬಳಿ ರಾಗಿ ಮುದ್ದನಹಳ್ಳಿ ಗ್ರಾಮದ ಕೃಷಿಕ ದಂಪತಿ ಎಂಪಿ ಜಯರಾಮೇಗೌಡ ಹಾಗೂ ಎಂಎಚ್ ಶ್ರೀಮತಿ. ಪ್ರಸ್ತುತಿ ಎನ್ಕೇಶವಮೂರ್ತಿ. ಜಯರಾಮೇಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್. ಶ್ರೀಮತಿ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹುಟ್ಟೂರು ಯಾವುದು ಶ್ರೀಮತಿ ಅವರೇ? ರಾಗಿ ಮುದ್ದಣಿ ಸರ್. ನಿಮ್ಮ ತಂದೆ ಹೆಸರೇನು? ಹನುಮೇಗೌಡ್ರು. ತಾಯಿ? ಶಿವಮ್ಮ. ಎಷ್ಟು ಜನ ಮಕ್ಕಳು ನೀವು? 3 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು, ಒಟ್ಟು 5 ಜನ. ನೀವು ಎಷ್ಟನೇವ್ರು ಅದರಲ್ಲಿ? 2ನೇವ್ರು, ಮಗ ದೊಡ್ಡವರು. ಇಂದ ಹೆಣ್ಮಗಳೆಲ್ಲ ನಾನು ದೊಡ್ಡವಳು. ಏನು ನಿಮ್ಮ ತಂದೆ ತಾಯಿ ವಿಶೇಷ? ನಮ್ಮ ತಂದೆ ಎಲ್ಲ ಸಾಕಿದ್ರು ಹೇಳಿ. ಅಯ್ಯೋ, ಕಷ್ಟದಿಂದ ಸಾಕಿದ್ದಾರೆ ಸಾ. ವ್ಯವಸಾಯ ನಮ್ಮ ತಂದೆ ಅಪ್ಟಾರ್ ರೈತರವರು, ಎಲ್ಲೂ ಹೋಗಲ್ಲ. ಇಷ್ಟೊತ್ತೆಲ್ಲ ಗದ್ದೆ ಆಯ್ತು, ಅವ್ರ ಜಮೀನು ಆಯಿತು, ಅವರಾಯ್ತು. ನಮ್ಮ ತಾಯಿನೂ ಅಷ್ಟೇ, ನಾವು ಒಂದು 5 ವರ್ಷದ ಮಕ್ಕಳನ್ನೇ ಸ್ಕೂಲಿಗೆ ಕಳಿಸ್ದಂಗೆ ಹೊಲ್ದ ಹತ್ರ ಕರ್ಕೊಂಡೋಗ್ಬಿಟ್ರು. ಹುಲ್ ಕೀಳೋದು, ಕುರಿ ಮೇಯಿಸೋದು, ಎಮ್ಮೆ ಮೇಯಿಸೋದು ನಮಗೇನು ಗೊತ್ತಿಲ್ಲ. ಅವಾಗ ಅವ್ರ ಜೊತೆನೇ ಎಮ್ಮೆ ದನ ಕುರಿ ಮೇಯಿಸ್ಕೊಂಡು ನಾವು ಸ್ಕೂಲ್ಗೆ ಒಂದು 2ನೇ ಕ್ಲಾಸ್ 3ನೇ ಕ್ಲಾಸ್ ಹೋಗಿದ್ವಿ ಅಷ್ಟೇ. ಆಮೇಲೆ ಹಿಂದೆ ನಮ್ಮ ತಮ್ಮ ತಂಗಿ ಹುಟ್ಟರಲ್ಲ, ಅವರು ಕಾಪಾಡ್ಕೊಳ್ಳೋಕ್ಕೆ ನಮ್ಮ ಬಿಡಿಸ್ಬಿಟ್ರು. ನಮ್ಮ ಅಜ್ಜಿ ಇದ್ರು ಸ್ಕೂಲಿಂದ, ಎರ್ಕ ಬಂದ್ಬಿಟ್ರು ಹೊಡ್ಕೊಂಡು ಹೊಡ್ಕೊಂಡು, ಬೇಡ ನೀನು ಹೋಗೋದು ಬೇಡ ಅಂತ. ಆಗ ನಮಗೆ ಗೊತ್ತಿಲ್ವಲ್ಲ, ಅವಾಗ ಆ ಮಕ್ಕಳು ಆಟ ಆಡಿಸ್ಕೊಂಡು ಇರ್ತಿದ್ವಿ. ಸ್ಕೂಲ್ಗೂ 2ನೇ ಕ್ಲಾಸ್ ಹೋಗಿದ್ದೀನಿ, 3ನೇ ಕ್ಲಾಸ್ 2ನೇ ಕ್ಲಾಸ್ ಅಷ್ಟೇ. ಅಲ್ಲೇ ರಾಗಿ ಮುದ್ದಳ್ಳಿನಲ್ಲಿ? ರಾಗಿ ಮುದ್ದಳ್ಳಿನೇ. ಜಮೀನು ಎಷ್ಟಿತ್ತು ನಿಮಗೆ, ನಿಮ್ಮ ತಂದೆ ಮನೆ ಕಡೆ? ಅವ್ರ ದೊಡ್ಡ ಜಮೀನುಗಾರರು ಸರ್, ಒಂದು 20 ಎಕರೆ ಏನೋ ಇರಬೇಕು. ಏನೇನು ಬೆಳೆ ಬೆಳೀತಾ ಇದ್ರು? ಹಿಂದೆ ಬರೀ ರಾಗಿ, ಮಳೆಗಾಲದಲ್ಲಿ ಅವರೇ ಹುಳ್ಳಿ ಉಚ್ಚೆಳ್ಳು, ಹುಳ್ಳಿ ಕಾಳು, ತಡ್ಡಿನ ಕಾಳು ಇಷ್ಟು ಬೆಳೀತಿದ್ರು, ಹಳ್ಳು ಎಲ್ಲ. ಇವಾಗೆಲ್ಲ ಅವರು ಬೋರ್ ಹಾಕಿಸ್ಕೊಂಡಿದ್ದಾರೆ. ಹಿಂದೆ ವ್ಯವಸಾಯ ಕಷ್ಟ ಇತ್ತ? ಕಷ್ಟ ಇತ್ತು ಸರ್, ತುಂಬ. ಹೌದಾ? ಮಳೆಯಲ್ಲಿ ಮಾತ್ರ ಅಲ್ಲ, ಆಸರಾಯದಲ್ಲಿ ಬೆಳೀತಿದ್ದು. ಒಂದು 4 ಎಕರೆ 3 ಎಕರೆಗೆ ತೆರೆ ಭತ್ತ ಹಾಕರು, ಅದರಲ್ಲೆಲ್ಲ ನಮ್ಮ ಕೈಲಿ ಕಳೆ ಕೀಳ್ಸೋರು. ಬಿಸಿಲು ಹರಿಯೋದು ಉರಿಯೋದು ಆದರೂ ಬಿಡ್ತಿರ್ಲಿಲ್ಲ. ನಮ್ಮ ಎಳ್ಕೊಂಡೋಗಿ ನಮ್ಮ ಅಜ್ಜಿ ನಮ್ಮ ತಂದೆ ಕಳೆಯೆಲ್ಲ ಕೀಳಿಸ್ತಿದ್ರು. ನಾವು ಕಷ್ಟಪಟ್ಟಿದ್ದೀವಿ. ವ್ಯವಸಾಯ ಅಂದರೆ ಇಷ್ಟ ನಮಗೆ, ಚಿಕ್ಕ ಮಕ್ಕಳಿಂದನೂ. ಅಂದರೆ ಬರೀ ಕಳೆ ಕೀಳೋದಷ್ಟೇನಾ? ಕಳೆ ಕೀಳೋದು, ನಾಟಿ ಹಾಕೋದು, ಪೈರು ಕೀಳೋದು, ಪೈರು ಹೊಡೆಯೋದು. ಆಮೇಲೆ ತೆಂಗಿನ ಗಿಡ ನೆಟ್ಟಿದ್ರು, ಆ ತೆಂಗಿನ ಗಿಡಕ್ಕೆ ಒಂದು 2 ಮೈಲಿಂದ ಒಂದೊಂದು ಸಣ್ಣ ಸಣ್ಣ ಚೊಂಬೆಲಿ ನೀರು ತಂದು ಹೋಯ್ತಿದ್ವಿ. ಚಿಕ್ಕ ಚಿಕ್ಕ ಮಕ್ಕಳಲ್ವ ನಾವು, ಅಷ್ಟು ಅಡಿಕೆ, ತೆಂಗಿನ ಸಸಿ ಮಾತ್ರ, ತೆಂಗಿನ ಸಸಿಗಳು ಕೊನೆಗಳು ನೆಟ್ಟಿದ್ರು. ಆ ಕೊನೆಗಳಿಗೆಲ್ಲ ನೀರು ತಂದು ಹೋಯ್ತಿದ್ದ ಬಾವಿಯಿಂದ. ಬಾವಿ ಅಂದರೆ ಎಲ್ಲಿತ್ತು? ಅಲ್ಲಿ ಒಂದು ದೂರ ಹಳ್ಳ ಅಂತ ಐತೆ, ಹಳ್ಳದಲ್ಲಿ ನೀರು ಮಳೆ ಬಂದಾಗ ನಿಂತ್ಕತ್ತಿತ್ತು. ಹಳದಿಂದ ತಕೊಬಂದು ಉಯ್ತಿದ್ದ ಸೊಸಿಗಳಿಗೆ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನಿಮ್ ಕೈಲಿ ಎಷ್ಟು ನೀರು ಹಿಡಿಯುತ್ತೋ ಅಷ್ಟೊಂದು ಅಷ್ಟು ನಮ್ಗೆ ಒತ್ಕೊಳ್ಳೋ ಅಷ್ಟರಲ್ಲಿ. ಹೌದೇ? ಒಂದು ಸ್ವಲ್ಪ ದೊಡ್ಡರಾದ್ಮೇಲೆ ನಮ್ಮ ತಂದೆ ಒಂದೊಂದು ಬಿಂದಿಗೆಲ್ಲಿ ಒರೆಸ್ತಿದ್ರು ತಲೆ ಮೇಕೆ. ಅದನ್ನ ನಾವು ಒತ್ಕೊಂಡು ನಮ್ಮ ತಂದೆ ಜೊತೆ ನಮ್ಮ ತಂದೆ ಅಡ್ಡೆ ಮೇಲೆ ಮಡಿಕೊಂಡು 2 ಬಿಂದಿಗೆ ಕೈಲೊಂದು ಸೇತ್ಕೊಂತ ಬರೋರು. ಅವು ನಾವು ಒಂದೊಂದು ಬಿಂದಿಗೆ ಒತ್ಕೊಬತ್ತಿದ್ದು, ನಮ್ಮ ಅಮ್ಮನೂ 2 ಬಿಂದಿಗೆ ಒತ್ಕೊಬತ್ತಿತ್ತು. ಅವು ಒಂದು ಸೊಸಿಗೆ ತಂದರೆ ನಮ್ಮ ಅಪ್ಪನವ್ 3, ನಂದೊಂದು 4, ನಮ್ಮ ಅಮ್ಮನ 2, ನಮ್ಮ ಅಣ್ಣನೂ ಒಬ್ಬ ಇದ್ದ ಅವನು. 7 ಚೌರ್ಗೆ 7 ಸೊಸಿಗೆ ಹೋಯ್ತಿದ್ವಿ. ಒಟ್ಟು ಎಷ್ಟು ಸಸಿ ಹಾಕಿದ್ರು? 100 ಸೊಸಿ ಹಾಕಿದ್ರು. ದಿನ ಎಲ್ಲ ನೀರು ಹೊರದೇ ಕೆಲಸ, ಮುಂದಿಸ ಬಿಟ್ಟು ಒಂದಿನ. ಹೌದಾ? ಈಗಿದೆಯಾ ತೋಟ? ಇದೆ. ಕೈ ತೂಕದ ಮೇಲೆ ಹೊತ್ತು ನೀರು ಹಾಕಿದೆ. ಚೆನ್ನಾಗಿದೆಯಾ ತಾಯಿ? ಚೆನ್ನಾಗಿದೆ. ನೋಡಿದಾಗ ಏನನ್ಸುತ್ತೆ ಮರಗಳನ್ನ? ಸಂತೋಷ ಆಗುತ್ತೆ. ನಾನು ನೀರಾಗಿ ಬೆಳೆಸಿದ್ದು ಅನ್ಸುತ್ತಾ? 1 ವರ್ಷಕ್ಕೆ 5 ಲಕ್ಷ ಕೊಟ್ಟಿದ್ದಾರೆ. ಹೌದಾ? 700 ಕುಯ್ಯರ್ ಕೊಟ್ಬಿಟ್ಟಿದ್ದಾರೆ. ಮದುವೆ ರಾಗಿ ಮುದ್ದಳ್ಳಿಗೆ ಆಗಿದ್ದ? ರಾಗಿ ಮುದ್ದಳ್ಳಿಲೇ ಆಗಿದ್ದು ನಮ್ದು. ಇವ್ರೇನ್ ಸಂಬಂಧ ಜಯರಾಮೇಗೌಡರು? ನಮ್ ತಂದೆರ ಅಕ್ಕನ ಮಗ, ಸೋದತ್ತೆ ಮಗನ್ಗೆ ಆಗಿರೋದು ನಾವು. ಹೌದೇ? ಒಂದೇ ತಾವು ಆಟ ಆಡಿ ಬೆಳೆದಿರೋದು. ಇವರೆಲ್ಲ ಲಾರಿಗೆ ಹೊಂಟದ್ಮೇಲೆ ಇವ್ರಿಗೆ ಗೊತ್ತಿಲ್ಲ, ನಮಗೆ ಮಗು ನಂಗಿದ್ದಾಗ ನಾವು ಲಾರಿಗೆ ಹೋಗ್ಬಿಟ್ಟವ್ರಿ ಇವರು. ಇವರೆಲ್ಲ ನಾನು ಎಂಗೇಜ್ಮೆಂಟ್ ದಿವಸನೇ ಇವ್ರು ನೋಡಿದ್ದು ನಾನು. ನನಗೆ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ. ಗೊತ್ತಿಲ್ಲ, ನೋಡಿಲ್ಲ ನಾವು. ಅಲ್ಲ, ಇಂಥವ್ರನ್ನ ಇವ್ರು ಲಾರಿಗೆ ಹೋಗ್ತಿದ್ರಲ್ಲ, ನಾವು ನೋಡಿಲ್ಲ. ಆಯ್ತಾಯಿ, ಇಂಥವ್ರು ಅವರೇ ನೀವು ಮದುವೆ ಮಾಡ್ಕೋಬೇಕು ಅಂದಾಗ ನೋಡ್ದಲ್ಲೇ ಒಪ್ಪಿಗೆ ಕೊಟ್ಬಿಟ್ರೆ? ಅವಾಗೆಲ್ಲ ಗೊತ್ತಿಲ್ಲ ಸರ್ ನಮಗೆ, ನಮ್ಮ ಅಪ್ಪ ಅಮ್ಮದಿರು ಕೇಳಿದ ಮಾತಲ್ವಾ. ಹೌದಾ? ತಂದೆ ತಾಯಿ ಹೆಂಗ್ ಹೇಳಿದ್ರು ಹಾಗೆ ಅಲ್ವಾ? ಹಿರಿಯವ್ರು ಹೆಂಗ್ ಹೇಳ್ತಾರೆ ಹಂಗ್ ಕೇಳಿದ್ವಿ. ಆಯ್ತು, ಮದುವೆ ಆಗಿ ಎಷ್ಟು ವರ್ಷ ಆಗಿರ್ಬೋದು? 43 ವರ್ಷ ಆಯ್ತು ಸರ್. ಪರವಾಗಿಲ್ಲ. ಹೇಗ ಅನಿಸ್ತಾರೆ ಜಯರಾಮೇಗೌಡರು? ಏನ, ಅವತ್ತು ಮದ್ವೆ ಆದಕ್ಕೆ ಇವತ್ತುವರೆಗೂ ನಾವು ಯಾಗಿದ್ದ ಹಂಗೆ ದಂಪತಿ ಚೆನ್ನಾಗಿದ್ದೀವಿ ಸ. ಭಾಳ ಪುಣ್ಯ ಮಾಡಿದ್ವಿ ಇಂಥವ್ರು ನೋಡೋದಕ್ಕೆ. ನಮಗೇನು, ನಮ್ಮ ಅಪ್ಪನ ಮನೆಯಿಂದ ಕಷ್ಟಪಟ್ಟು ಬೆಳೆದೋ, ಇಲ್ಲೂ ಕಷ್ಟದಲ್ಲೇ ಬೆಳೆದೋ, ಆದರೆ ಇವರಿಂದ ನೋವು ತಿಂದಿಲ್ಲ ನಾವು. ನೋಡಿದ್ರ ಎಂತ ಒಳ್ಳೆ ಮಾತು ಹೇಳಿದ್ರು ನಿಮ್ಮ ಬಗ್ಗೆ ಜಯರಾಮೇಗೌಡ್ರೆ. ಹೌದು ಸರ್. ಹೇಳಿ ಈಗ ನಿಮ್ಮ ಬಗ್ಗೆ ಒಂಚೂರು ಹೇಳಿ. ಏನಿಲ್ಲ ಸರ್, ನಮ್ಮದು ಅದೇ, ನಮ್ಮ ಮನೆಯಲ್ಲಿ ನಮ್ಮ ತಾಯಿ ತಂದೆ ಮೆಚ್ಚಿ ನನಗೆ ಮದುವೆ ಮಾಡಿದ್ರು. ನಾನು ಅವಾಗ ಲಾರಿ ಡ್ರೈವರ್ ಆಗಿದ್ದೆ. ಡ್ರೈವರ್ಗಳಿಗೆ ಹೆಣ್ಣು ಕೊಡಿಕ್ಕಿಲ್ಲ ಅಂತ ಎಲ್ಲ ಕಡೆನೂ ಮಾತಾಡ್ಕತಿದ್ರು. ಈಗ ಸಾಫ್ಟ್ವೇರ್ ಇಂಜಿನಿಯರ್ ಕೊಡ್ತಾರೆ, ಇಂಜಿನಿಯರ್ ಕೊಡ್ತಾರೆ, ಡಾಕ್ಟ್ರ್ ಕೊಡ್ತಾರೆ. ಆಗ ಲಾರಿ ಓಡಿಸೋ ಡ್ರೈವರ್ ಕೊಡಿಕ್ಕಿಲ್ಲ, ಅವರು ಆಕ್ಸಿಡೆಂಟ್ ಆಗಿಬಿಡ್ತಾರೆ, ಅವ್ರು ಗ್ಯಾರಂಟಿ ಇಲ್ಲ ಅನ್ನೋರು. ಆಗ ನಮ್ಮ ತಾಯಿ, ನಮ್ಮ ಮಾವ, ಸೋದರಮ್ಮ ಇಬ್ಬರು ಕುಂತಿ ಮಾತಾಡಿ ನಾವು ಸಂಬಂಧಿಕರಲ್ಲೇ ಮಾಡ್ಕೋಬೇಕು ಅಂತ ಮದುವೆ ಅರೇಂಜ್ ಮಾಡಿ ಮದುವೆ ಮಾಡಿದ್ರು ಸರ್. ಆಯಿತು. ಅಂದರೆ ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ. ನಮ್ಮ ತಂದೆ ಮಿಲ್ಟ್ರಿಲಿದ್ದರು, ನಮ್ಮ ತಾಯಿನೂ ನನಗೆ ಪ್ರೇರಣೆ ವ್ಯವಸಾಯದ ಬಗ್ಗೆ. ಅಪ್ಪ ನೀನು, ಅವರು ನಮ್ಮ ತಂದೆಯವರು ಮಿಲ್ಟ್ರಿಲಿದ್ದು ಬಂದಾದಮೇಲೆ ಅವರು ಬಿಸಿನೆಸ್ ಮಾಡ್ತಿದ್ರು ಅರೆಗೆರೆಯ ಕೋರೆನ. ನಮ್ಮ ತಾಯಿ ನನಗೆ ಆವಲ ಇವತ್ತು ತಿಂಗಳಪ್ಪ ರಾಗಿ ಹಾಕಪ್ಪ, ನಾವು ರಾಗಿ ಬೆಳೀತಿದ್ದೋ ಭತ್ತ ಬೆಳೀತಿದ್ದೋ. ಹಾಗೆ ಇವಳು ನಮ್ಮ ಮಾವನ ಮಗಳು ಚಿಕ್ಕ ಹುಡುಗಿ, ಅದು ಏನು ಹೊಲ್ತಾಗ ಬರೋದು, ಓಡ್ಬಿಡೋದು, ಲಂಗ ಇಕ್ಕಂದು ಓಡಾಡ್ತಿದ್ಲು ಚಿಕ್ಕ ವಯಸ್ಸು. ಹಂಗಾಗಿ ಇಷ್ಟು ನಾವು. ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಏನು? ನಾನು 4ನೇ ಕ್ಲಾಸಸ್ ಓದಿದ್ದು. ನಮಗೆ ನಮ್ಮ ತಾಯಿ ಹೊಲ ಒಳರಿಲ್ಲ ಅಂದ್ಬಿಟ್ಟು ಬಿಡಿಸ್ಬಿಡ್ತು, ನಾನು ಬಿಟ್ಬಿಟ್ಟೆ ಓದಲಿಲ್ಲ. ಹಂಗಾಡಿ ಹಿಂಗಾಡಿ ಆಮೇಲೆ ಡ್ರೈವರ್ ಆಗಿ ಈಗ ಮೈಸೂರಿಗೆ ಬಂದು ಒಂದು 40-35 ವರ್ಷ. ಏನು ಓಡಿಸ್ತಿದ್ರಿ? ಲಾರಿ ಓಡಿಸ್ತಿದ್ದೆ ಸರ್. ಹೌದಾ? ಲಾರಿ ಡ್ರೈವಿಂಗ್ ಎಲ್ಲಿ ಕಲ್ತಿತ್ತವು? ನಾವು ಅಲ್ಲೇ ಲಾರಿಲೇ ಅದೇ ಇದರಲ್ಲಿ ಇದ್ವಲ್ಲ, ಹಂಗಾಗಿ ಒಬ್ರು ಕಲಿಸ್ಕೊಟ್ರು ಡ್ರೈವರು. ಜಮೀನ್ ಇತ್ತಲ್ಲ, ವ್ಯವಸಾಯ ಮಾಡ್ಕೊಂಡು ರೈತರೇ ಆಗೋದು ಭಾರಿ ಬರಗಾಲ ಸಹ. 2 ವರ್ಷ ಮಳೆ ಹೋದ್ರೆ ಒಂದು 3 ವರ್ಷ ಬಿಟ್ಕೊಂಡು 1 ವರ್ಷ ಉಯ್ಯೋದು. ಒಂದೊಂದ್ಸಲ ಮಳೆನೇ ಇರ್ತಿರಲ್ಲ. ಭಾರಿ ಜನ ಆಗೆಲ್ಲ ಭತ್ತಕ್ಕೆ ಊಟಕ್ಕೆ ಅನ್ನಕ್ಕೆ ಅಂಗಡಿಗಳೆಲ್ಲ ತಗೋಬೇಕು. ಹಿಂಗಾಗಿ ನಾವು ಲಾರಿಗೆ ಹೋಗಿ ಏನು ತೊಂದರೆ. ಜಮೀನ್ ಎಷ್ಟಿತ್ತು ತಮಗೆ ಗೌಡ್ರೆ? ಒಂದು 10 ಎಕರೆ 12 ಎಕರೆ ಇತ್ತು ನಮ್ಮ ತಂದೆ ಮಾಡಿದ್ದು. ಬರಗಾಲ, ಈಗ ಎಲ್ಲ ಬೋರ್ ಗೀರ್ ಹಾಕ್ಸ್ಕಂದು ಈಗೆಲ್ಲ ನಾವು ಊರಿಗೆ ಬಂದು ವ್ಯವಸಾಯ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷ ಡ್ರೈವಿಂಗ್ ಕೆಲಸ ಮಾಡಿದ್ರಿ? ನಾನೊಂದು 35-40 ವರ್ಷ ಮಾಡಿದೆ. ಏನು ಲಾರಿನೇ ಓಡಿಸಿದ್ದ ಕೊನೆ? ಲಾರಿ ಓಡಿಸ್ತು, ಆಮೇಲೆ ನಾನೇ ಸ್ವಂತ ಲಾರಿ ತಗಂದೆ. ಏನು ಲಾಸ್ ಆಗೋಯ್ತು, ಆಮೇಲೆ ಏನೇನೋ ಮಾಡಿ ಭಾರತ ಎಲ್ಲ ಹೋಗ್ಬಿಟ್ಟಿದ್ದೀರಾ? ಭಾರತ ದೇಶದಂತ ಇಲ್ಲ, ಸಾಮಾನ್ಯ ಕರ್ನಾಟಕ ಫುಲ್ಲು, ಕರ್ನಾಟಕ ಎಲ್ಲ ಓಡಾಡ್ಸಿದ್ದೀನಿ ಲಾರಿಗಳ. ಬೇರೆ ಕಡೆ ಸ್ಟೇಟ್ಗಳಿಗೆ ಹೋಗಿಲ್ಲ. ಈ ಕರ್ನಾಟಕದ ಒಳಗಡೆ ಲಾರಿನಲ್ಲಿ ಹೋಗುವಾಗ ಅಕ್ಕಪಕ್ಕದಲ್ಲಿ ವ್ಯವಸಾಯ ಹೆಂಗ್ ಮಾಡ್ತಾರೆ ತೋಟ ನೋಡ್ತಾ ಇದ್ರ? ನಾನೇ ಪೆನ್ಷನ್ ಕಂಬ ತೋಟಕ್ಕೆ ಕಂಬ ಹಾಕ್ಬೇಕಾದ್ರೆ ನಾನು ಲಾರಿಲಿ ಹೋಯ್ತಿದ್ನಲ್ಲ, ಆಗ ನೋಡ್ಕತ್ತಿದ್ದೆ ನಾನು ಯಾಕೆ ಹಿಂಗೆ ಮಾಡಬಾರ್ದು ಅಂತ ನಾನು ಮನಸ್ಸಿಗೆ ಬಂದು. ಇವಾಗ ನಾನು ಊರಿಗೆ ಬಂದು 2020 ಜಮೀನೆಲ್ಲ ಮಠ ಮಾಡಿಸಿ ಬೋರ್ ಹಾಕ್ಸಿ ತೆಂಗು ಸೋಸಿ ಬೇರೆ ಎಲ್ಲ ಐಟಮ್ನು ಬೆಳೆದು ನಮ್ಮ ಹೆಂಗಸರು ನನಗೆ ಸಹಕಾರ ಕೊಡ್ತಾರೆ. ನಾನು ಮಡಿ ಮಾಡಿಕೊಟ್ರೆ ಅವರು ಬೀಜ ಬಿತ್ತನೆ ಎಲ್ಲ ಹಾಕ್ತಾರೆ. ಅವಕ್ಕೆ ಸೊಪ್ಪು ಮೂಲಂಗಿ ಬೀನಿಸು ತರಕಾರಿ ಯಾವುದು ಮನೆಗೆ ಬೇಕೋ ಅದೆಲ್ಲನೂ ಇವರೇ ಜಾಸ್ತಿ ಸದ್ಯ ವಯಸ್ಸು ಮಾಡೋದು. ಅಂದರೆ ನೋಡಿ, 8 ವರ್ಷ ನೀವು ಬೇರೆ ಕೆಲಸ ಮಾಡಿದ್ರು ವ್ಯವಸಾಯ ಸೆಳೆತ ನಿಮ್ಮನ್ನು ಬಿಟ್ಟಲಿಲ್ಲ. ವ್ಯವಸಾಯ ಅದು ಒಂಥರ ಸಂತೋಷ ಸ ಮನಸ್ಸಿಗೆ. ಹೋಗಿ ತೋಟದಲ್ಲಿ ಕುಂತ್ಕಂದ್ರೆ ಆ ನೆಳ್ಳಲ್ಲಿ ಒಂಥರ ಗಾಳಿ ತಣ್ಣಗೆ ಬೀಸ್ತಾ ಇರ್ತದೆ, ಭಾರಿ ನನಗೆ ಒಂಥರ ಸಂತೋಷ. ಬೆಳಿಗ್ಗೆ ಆಯಿತು ಅಂದರೆ ಅದೇ ಜಮೀನ್ ಹತ್ರನೇ ಜಾಸ್ತಿ ಹೋಗೋದು ನಾನು. ಆಮೇಲೆ ಇವರು ಒಂದೊಂದು ದಿವಸ ಊಟ ತಗೋಬರ್ತಾರೆ, ಇಲ್ಲಾಂದರೆ ನಾನೇ ಮನೆಗೆ ಹೋಗಿ ಊಟ ಮಾಡ್ಕೊಬತ್ತೀನಿ. ಇವ್ರು ಬಂದರೆ ಹೆಸರುಕಾಳು ತಾಡ್ನಿಕಾಳು ತಗರಿ ಎಳ್ಳು ಯಾವುದನ್ನು ಬುಡಿಕೆಯಲ್ಲಿ ಎಲ್ಲಕ್ಕೂ 5 ಕುಂಟೆ ಹಾಕಿಸ್ತಾರೆ. ಅವರೇ ನಾವು ನ್ಯಾಚುರಲ್ ಆಗಿ ನಾವು ಅಂಗಡೀಲಿ ತಗೋಬಾರ್ದು, ನಾವೇ ಬೆಳಿಬೇಕು ಅಂತ ಎಲ್ಲ ಇದನ್ನು ಬೆಳೆನು ಪ್ರೋತ್ಸಾಹ ಮಾಡಿ ಬೆಳೆಸ್ತಾರೆ. ಈಗ ನೀವು ಮತ್ತೆ ಊರಿಗೆ ಬಂದು ಜಮೀನ್ ಮಟ್ಟ ಮಾಡಿದೆ ಅಂದ್ರಲ್ಲ, ಎಷ್ಟು ಜಮೀನು ಮಟ್ಟ ಮಾಡಿ ಈಗ ವ್ಯವಸಾಯಕ್ಕೆ ಸಿದ್ಧ ಮಾಡಿದ್ದು 2020ರಲ್ಲಿ? 2.5 ಎಕರೆ ಅದು ಬರೀ ರಾಗಿ ಬೆಳೀತಿದ್ವಾಗ, ಉಳ್ಳಿ ರಾಗಿಯ. 20ರಲ್ಲಿ ಕರೋನಾ ಬಂತಲ್ಲ ಅಂತ 19ರಲ್ಲಿ ಬಂದು, 20ರಲ್ಲಿ ಎಲ್ಲ ನಮ್ದೇ ಜೆ ಸಿ ಪಿ ಇದ್ದು ಎಲ್ಲ ಮಟ್ಟ ಮಾಡಿದ ಎಲ್ಲ ಮಾಡಿ ತೆಂಗು ಸೋಸಿ ನೆಟ್ಟಿ ಬಾಳೆ ಅಡಿಕೆ ತೆಂಗು. ಒಂದು ನಿಮಿಷ, ಈಗ 2.5 ಎಕರೆ ಜಮೀನಲ್ಲಿ ಈಗ ನೀವು ಬೆಳೆ ಬೆಳೆದಿರಿ. ಬೆಳೆ ಬೆಳೆದಿರಿ ಅಲ್ವಾ? ಶ್ರೀಮತಿ ಅವ್ರನ್ನ ಕೇಳೋಣ, ಏನೇನು ಬೆಳೆ ಇದ್ದಾವ ನಿಮ್ಮ ಜಮೀನಲ್ಲಿ ಈಗ? ತೆಂಗಿನ ಗಿಡ ಇದೆ, ಬಾಳೆ ಗಿಡ ಇದೆ, ಪರಂಗಿ ಗಿಡ ಇದೆ, ಅಡಿಕೆ ಗಿಡ ನೆಟ್ಟಿದ್ದಾರೆ. ಇನ್ನೆಲ್ಲ ತರಕಾರಿ ರಾಗಿ ಹಾಕತೀವಿ ಮನೆಗಾಗಷ್ಟು, ಒಂದು 6 ಫಲ 5 ಫಲ ರಾಗಿ ಬೆಳ್ಕೊತೀವಿ ನಮ್ಮ ಜೀವನಕ್ಕಾಗಷ್ಟು, ಆದರೆ ನಮ್ಮ ಕೈಲಿ ಆದಷ್ಟು ಮಾಡ್ಕೊತೀವಿ. ಆಮೇಲೆ ಹುಳ್ಳಿ ಕಾಳು ಬೆಳ್ಕೊತೀವಿ ಒಂದು 50 ಸೇರು. ಇವಾಗ ಎಲ್ಲ ತಡ್ನಿ ಎಲ್ಲ ಪಲ್ಲಗಟ್ಟಲೆ ಬೆಳೆದಿದ್ರು, ನಮ್ಮ ಮನೆಗಾಗಷ್ಟು ನಾವು ಒಂದು 50 ಸೇರು ತಡ್ನಿ ಕಾಳು ಬೆಳೆದು, ಒಂದು 25 ಸೇರು ಹೆಸರು ಕಾಳಾಯಿತು, ಒಂದು 20 ಸೇರು ಉದ್ದಿನ ಕಾಳಾಯಿತು, ಒಂದು 10 ಸೇರು ಎಳ್ಳಾಯಿತು, ನಮ್ಮ ಮನೆಗೆ ಬೆಳ್ಕೊಂಡಿದ್ವಿ. ಅದೇನು ನೀವು ಎಲ್ಲ ಸಾಲನ್ನ ಬೆಳೆಸ್ತೀರಿ, ತರಕಾರಿ ನಾವೇ ಬೆಳ್ಕೋಬೇಕು ಅಂತೆಲ್ಲ ಹೇಳ್ತೀರಿ ಅಂತಂದ್ರು, ಯಾಕೆ ಆ ಥರ? ದುಡ್ಡು ಕೊಡ್ ತಗೊಳ್ದವ್ರು, ನಮ್ದೇ ಜಮೀನ್ ಐತೆ, ನೀರೈತೆ, ಹೊಲ್ದ ಹತ್ರ ಹೋಗ್ತೀವಲ್ವಾ, ಗಿಡ ಎಲ್ಲ ನೋಡಿದ್ರೆ ಸಂತೋಷ ಆಗುತ್ತೆ. ಅದಕ್ಕೆ ನಾವು ಒಂದೊಂದು ನೆಟ್ಕೊಂಡ್ ಬೆಳ್ಕೊಳ್ಳೋದ, ನಮ್ಗೆ ಆಗಷ್ಟು ಕುಯ್ಕ್ ಹೋಗ್ಬೋದು ಸಾಂಬಾರ್ಗೆ, ಚೆನ್ನಾಗಿರುತ್ತೆ ಅಂತ. ನಿಮ್ಮ ಅಡುಗೆ ಮನೆಗೆ ಏನು ಬೇಕೋ ಅದನ್ನೆಲ್ಲ ಬೆಳೆಸ್ಕೊಬಿಡ್ತೀವಿ. ಬೆಳೆಸ್ಕತೆ ಅಲ್ವಾ? ತರಕಾರಿ ಏನೇನು ಬೆಳಿತೀರಿ? ಹೀರೆಕಾಯಿ ಗಿಡ ಇದೆ, ಬದನೆ ಗಿಡ ಇದೆ, ಪಡ್ಲು ಗಿಡ ಇದೆ, ಹಾಗಲಕಾಯಿ ಗಿಡ ಇದೆ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ನಮ್ಗೇನು ಬೇಕೋ ಅದೆಲ್ಲ ಬೆಳ್ಕೊಂಡಿದ್ವಿ. ಪುದೀನ ಸೊಪ್ಪು, ಸಬ್ಸಿಗೆ ಸೊಪ್ಪು, ಇದು ಪಾಲಕ್ ಸೊಪ್ಪು ಎಲ್ಲ ಒಂದಿಷ್ಟಿಷ್ಟು ಆಗಲ್ಲ, ಮಾರಕ್ಕೇನು ಹೋಗಲ್ಲ, ನಮ್ಮ ಮನೆಗೆ ಆಗಷ್ಟು ಮಾತ್ರ ಬೆಳೆಸ್ಕೊಂಡಿದ್ದೀವಿ. ನೋಡಿದ್ರ ಅಂದ್ರೆ ಜಮೀನಿದೆ, ಅಡಿಗೆ ಮನೆಗೆ ಬೇಕಾಗಿರೋ ಸೊಪ್ಪು ಕಾಳು ಎಲ್ಲದನ್ನು ನೀವು ಬೆಳೆಸ್ಕೊಳ್ತೀರಿ ಅಲ್ವೇ? ಈಗ ನೀವು ಈಗಲೂ ಕೆಲಸ ಮಾಡ್ತೀರಾ ಜಮೀನಲ್ಲಿ? ಹೋಗ್ತೀನಿ ಸವಾಲ್ದ ಹತ್ರ ಹೋಗಿ, ಒಂದೊಂದ್ ದಿವಸ ಸ್ಕೂಟರ್ ಹೋಗ್ತೀನಿ ಇವ್ರ ಜೊತೆ ಬೆಳಿಗ್ಗೆ. ಇವ್ರು ಓದೋರು ಬರ್ದ ಹೋದ್ರೆ ನಾನೇ ಊಟ ತಕೊಂಡು ನೆಡ್ಕೊಂಡು ಹೋಗ್ತೀನಿ, ಒಂದೆರಡು ಕಿಲೋಮೀಟರ್ ಆಗುತ್ತೆ. ನೆಡ್ಕೊಂಡು ಹೋಗ್ಬಿಟ್ರೆ ನಾನು ಅವ್ರ ಜೊತೆ ಆ ಕಡೆಯಿಂದ ಸ್ಕೂಟ್ರಲ್ಲಿ ಬರ್ತೀನಿ ಅಷ್ಟೊತ್ತು ತನಕ. ಅದೇ ಒಂದು 30-40 ಕೋಳಿ ಇದ್ವಾ, ಅವಕ್ಕೆ ಹುಲ್ ಕಿತ್ತಿ ಕಿತ್ತಿ ತಗೊಂಡೋಗಿ ತೆಪ್ಕೊಂಡೋಗಿ ಹಾಕತ್ತಿದೆ. ಅವು ನಾನು ಹೊಲ್ದ ಹತ್ರ ಹೋಗ್ಬಿಟ್ರೆ ಬಿಡ್ಕೊಬಿಡು ಕೊಕ್ಕೊಕ್ಕೊಕ್ಕೊ ಅನ್ನೋವು, ಅವಕ್ಕೆ ತಗೊಂಡೋಗಿ ತಗೊಂಡು ಹಾಕುನಿ ತೊಳೆದ್ಬಿಟ್ಟು. ಬೇರೆ ಜಮೀನಲ್ಲಿ ಜಾನುವಾರುಗಳನ್ನು ಇಟ್ಕೊಂಡಿದ್ದೀರಾ? ಕಳೆ ಹುಟ್ಟದಲ್ಲ ಗಿಡದೊಳಗೆ, ಅದನ್ನ ಕಿತ್ಕೊಂಡೋಗಿ ಹಾಕ್ತಿದ್ವಿ. ಹೊಲದೊಳಗೆ ಹುಟ್ಟದಲ್ಲ ಹುಳ್ಳು, ಅದನ್ನ ಕಿತ್ಕೊಂಡೋಗಿ ಹಾಕ್ತಿದ್ವಿ. ಹಸು ನಾವು ಎಮ್ಮೆ ಸಾಕಿಲ್ಲ, ನಮ್ಮ ಕೈಲಿ ಆಗಿಲ್ಲ. ಇದು ಕೋಳಿಗಳು, ನಾಯಿ, ಮೀನ್ ಸಾಕೊಂಡವ್ರೆ ಅಷ್ಟೇ. ಒಂದೊಂದು ಟಗ್ರ ಮರಿ ಸಾಕಿದ್ವಿ, ದೊಡ್ಡದಾದ್ಮೇಲೆ ಹಬ್ಬಕ್ಕೆ ಹೊಯ್ಕೊಂಡ್ವಿ. ಅದನ್ನೇ ಇಟ್ಕೊಂಡು ಹೊಂಟೋಗಿದ್ದಾರೆ ಕೋಳಿಯ ಹೊಲದ ಹತ್ರ. ಹೇಳಿ ಜಯರಾಮೇಗೌಡ, ನಿಮ್ಮ ಜಮೀನು 2.5 ಎಕರೆನಲ್ಲಿ ಈಗ ಮೇಡಮ್ ಬಹಳಷ್ಟು ಬೆಳೆ ಹೇಳಿದ್ರು, ಇನ್ನೇನೇನು ಮಾಡಿದಿರಿ ನಿಮ್ಮ 2.5 ಎಕರೆ ಜಮೀನಲ್ಲಿ ಹೇಳಿ. ಅದೇ ಈಗ ನಾನು ಇನ್ನೂ ಮುಂದೆ ಜಾಸ್ತಿ ಏನೇನಾದ್ರು ಮನೆಗೆ ಬಳಕೆಗೆ ಆಗೋದೆಲ್ಲ ಬೆಳಿಬೇಕು ಅಂತ ಇದು ಮಾಡಿದ್ದೀನಿ. ಎಲ್ಲನೂ ಬೆಳೀತಿದ್ದೀವಿ ಈಗ, ಅವ್ರು ಹೇಳ್ದಂಗೆ ಸೊಪ್ಪು ಮತ್ತೊಂದು ತರಕಾರಿ ರಾಗಿನೂ ಬೆಳಿತೀವಿ, ಜೋಳ ಹಾಕ್ತೀವಿ, ದನ ಕರ ಕಡ್ಡಿಗೆ ಮಾರ್ಬಿಡ್ತೀವಿ ದುಡ್ಡಿಗೆ, ಏನು ತೊಂದರೆ ಇಲ್ಲ. ತೆಂಗಿನ ಗಿಡ ಈಗ ಎಲ್ಲ ಫಲ ಬಿಡ್ತಾವೆ, ಈಗ ಆಲೆ ಒಂದು 100 ಗಿಡನೇ ಫಲ ಬಿಡ್ತಾವೆ ಈ ಸತಿ. ಒಂದು ಮರ ನಮ್ಮಲ್ಲಿ 2,000-3,000 ಅವರೇ ಬಂದು ಹಿಂಸೆ ಮಾಡ್ತಾರೆ, ಅಂದರೆ ನಾವೇ ಮಾರ್ತೀವಿ ಎಳ್ನೀರು. ಎಳ್ನೀರು ಕೊಡ್ತೀರಿ? ಎಳ್ನೀರು ಕೊಡ್ತೀವಿ. ಅಲ್ಲ ಈಗ ನಿಮ್ಮ ಜಮೀನಲ್ಲಿ ಏನೇನಿದೆ ಹೇಳಿ ನನಗೆ. ಒಂದು ಕೃಷಿ ಹೊಂಡ ಮಾಡಿದ್ದೀರಾ? ಹ್ಞೂ, ಕೃಷಿ ಹೊಂಡ ಮಾಡಿದ್ದೀವಿ, ಮೀನುಗಾರಿಕೆ ಮಾಡಿದ್ದೀವಿ, ಅದರೊಳಗಡೆ ಮೀನು ಸಾಕಿದ್ದೀರಿ, ನಾಟಿ ಕೋಳಿ ಸಾಕಿದ್ದೀವಿ. ನಾಟಿ ಕೋಳಿದು ಕಸ ಎಲ್ಲ ಬಂದರೆ ಮೀನ್ಗೆ ಹಾಕ್ತೀವಿ, ಅದರಲ್ಲಿ ಏನೇ ಇದಿಲ್ಲ. ಇನ್ನು ಜೋಳ ಮಾಮೂಲಿ, ರಾಗಿ, ಇದು ದವಸ ಧಾನ್ಯಗಳು, ಬಾಳೆ, ತೆಂಗು, ಅಡಿಕೆ, ಚಕ್ಕೆ ಗಿಡ, ಲವಂಗ, ಏಲಕ್ಕಿ, ಶುಂಠಿ, ಹಸಿ ಶುಂಠಿ, ಇದ್ರ ಶುಂಠಿ, ಯಾವುದು ಅರಿಶಿನ, ಎಲ್ಲನೂ ಬೆಳೆದೀನಿ ಸಾ. ಒಂದು ಬೆಳೆಯೋದು ಒಂದು ಇಲ್ಲ ನನಗೆ. ಹಳ್ಳು ಹಳ್ಳು ತವಿಂದು ಹಾಕಿರು ತಲೆಗೆ ಹೋಸತಿ, ಒಂದೆಷ್ಟು ಒಂದು 20 ಸೇರೇನೋ ಆಗಿತ್ತು, ಈಗೆಲ್ಲ ಒಂದು 4 ಸೇರೇನೋ ಆಗೈತೆ. ಇನ್ನೂ ಬುದ್ಧು ಬಿಡ್ತಾದೆ. ತಲೆಗೆ ಎಣ್ಣೆ ಹಾಕೋದು ನಾವು ನ್ಯಾಚುರಲ್ ಈಗಲೂ, ಕೈ ಎಣ್ಣೆನೇ ಹಾಕೋದು ಮಕ್ಕಳು ನಾವೆಲ್ಲ. ಹೌದೇ? ಹ್ಞೂ, ಅದು ಹಾಕ್ಬಿಟ್ರೆ ಸಾಕು ಹಳ್ಳೊಂದು ಎಣ್ಣೆ, ಈ ಕಣ್ಣೀರು ಹರಿತಾ ಇದೆ ಯಾಕೋ ಅಂತ. ಇವತ್ತು ಹಾಕಂದ್ರೆ 3 ದಿವಸ ಆದಮೇಲೆ ಕಣ್ಣೀರೇ ಬರೀಕಿಲ್ಲ ಅದರಲ್ಲಿ. ಹೌದಾ? ಹ್ಞೂ, ನೋಡಿ ಯಾವ ಥರ ಹಿಂದೆ ಪ್ರಕೃತಿ ಹೆಂಗೆ ಮಾಡಿದೆ. ಎಣ್ಣೆ ತಯಾರಿಸೋ ವಿಧಾನ ಗೊತ್ತಾ ನಿಮಗೆ? ಹೌದು. ಹರಳಿಂದ ಯಾವ ತರ ಎಣ್ಣೆ ಮಾಡಬೇಕು ಅಂತ ಅದನ್ನ ಅಣಗಿಸ್ಬಿಟ್ಟು ಉಚ್ಕತೀವಿ. ಅದನ್ನ ಇವತ್ತು ತಕ ಬಂದಿದ್ರು, ಒಂದ್ 2 ಸೇರು ಆಗುತ್ತೆ. ಅದನ್ನ ಊರ್ ಹಾಕ್ಬಿಟ್ಟು ಅಂಡಾ ಕೊಟ್ಟು ಬಂದಿದ್ದೀನಿ. ಅದು ಒಣಗತ್ಲೇನೆ ಬಡ್ಕತೀವಿ, ಒಂದು ಮಣೆಗೆ ಹಾಕ್ಬಿಟ್ಟು ಅಂಡಾಕ್ಬಿಟ್ಟು ಒಂದು ಕಡ್ಡಿ ತಗೊಂಬಿಡ್ಕಂದ್ರೆ ಅದು ಅಳ್ಳು ಬತ್ತದೆ. ಅದನ್ನು ಕ್ಲೀನ್ ಮಾಡ್ಕೊಂಡು ಕಾಳ್ನಂಗೆ ಒಂದು ಡಬ್ಬಕ್ಕೆ ಹಾಕಿ ಇಟ್ಕೋತೀವಿ. ಹೋಸಲ್ ಆಗಿತ್ತು 40 ಸೇರು. ಅದನ್ನು ಚೆನ್ನಾಗಿ ಒಣಗಿಸಿ ಸೋಸ್ಕೊಂಬಿಟ್ಟು ಹುರ್ಕೊಂಬಿಟ್ಟು ಅದನ್ನು ಮಿಲ್ಲಲ್ಲಿ ಬಿಡಿಸ್ಕೊಬಂದೋ ಪಾಂಡಪುರಕ್ಕೆ ಹೋಗಿ. ಹಿಂದೆ ಹಿಡ್ಕತ್ತಿದ್ದೋ, ಇವಾಗ ಹಿಡಿಯೋಕ್ಕಾಗಲಿಲ್ಲ. ಪಾಂಡಪುರಕ್ಕೆ ಹೋಗಿ ಮಗನ ಜೊತೆ ಹೋಗಿ ಬಿಡಿಸ್ಕೊಬಂದೆ. ಒಂದು ಚೀಲಕ್ಕೆ ಹಾಕೊಂಡೋಗ್ಬಿಟ್ಟು ಒಂದು ಬಾಕ್ಸ್ ತಗೊಂಡೋಗಿದೆ. ಆ ಬಾಕ್ಸ್ಗೆ ಹಾಕೊಂಡು ಎತ್ಕೊಂಬಂದೆ ಕಾರಲ್ಲಿ ಹೋಗ್ಬಿಟ್ಟು. ಅಲ್ಲ, ನೀವು ಮುಂಚೆ ಎಲ್ಲ ಬೇಯಿಸ್ತಾರೆ? ಮುಂಚೆ ಬೇಯಿಸ್ತಿದ್ವಿ. ಮುಂಚೆ ಅದನ್ನು ಹೇಳಿ ಯಾವ ಥರ ಮಾಡಬೇಕು. ಬೇಯಿಸಿದ್ದ ಹುರ್ಕ ಅಳ್ಳು ಬೆಳೆದದ್ದ ಹುರ್ಕತ್ತಿದ್ದೋ, ಹುರ್ಕೊಬಿಟ್ಟು ಒನಕೆ ತಗೊಂಡು ಕುಮ್ತಿದ್ದೋ. ಅದನ್ನೆಲ್ಲ ಕುಮ್ಮಿ ಕುಮ್ಮಿ ಒಂದು ಕಡೆ ಗುಡ್ಡೆ ಹಾಕತ್ತಿದ್ದೋ, ಒಂದು 20 ಸೇರು 30 ಸೇರು ಎಲ್ಲ ಗುಡ್ಡೆ ಹಾಕೋಬಿಟ್ಟು ಅದು ಇನ್ನು ಒಲೆಯಲ್ಲಿ ಸೌದೆ ಒಲೆಯಲ್ಲಿ ನೀರ ಮಳ್ಳಿಸ್ಕೊತಿದ್ದು. ಅದ ಮಳ್ಳಿಸ್ಕಂದ್ಮೇಲೆ ತಿರ್ಗಾ ಎಲ್ಲ ಹಿಡ್ದದ ಎಳ್ಳು ಅಳ್ಕ ಎಲ್ಲ ತಿರ್ಗಾ ಹಿಡ್ದದ, ತಿರ್ಗಾ ಎಲ್ಲ ಹೊಂದಿಸ್ಕೊತಿದ್ದ, ಉಂಡೆ ಮಾಡ್ಕೊತಿದ್ದ ತೊಂಬಿಟ್ಟು ಉಂಡೆ ಹಿಂಗೆ. ಅದನ್ನು ಒಂಚೂರು ಅರಿಶಿನ ಸೀಗೆ ಪುಡಿ ಹಾಕೊಬಿಟ್ಟು ಕಲಕ್ಸ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡ್ಕೊಂಡೋಗ್ಬಿಟ್ಟು ಉಂಡೆ ಕಟ್ಕೊಂಡು ಕಟ್ಕೊಂಡು ತಗೊಂಡೋಗ್ಬಿಟ್ಟು ತಪ್ಪಲೆಗೆ ಹಾಕಿ ಬೇಯಿಸ್ಕೊತಿದ್ದ. ಅದು ಬೆಂದದ್ದು ಎಣ್ಣೆ ಬೇಯ್ತಿತ್ತು, 1 ಗಂಟೆ 1.5 ಗಂಟೆ ಬೇಯ್ತಿತ್ತು. ಅದು ಬೆಂದದ್ದ ಇಷ್ಟಪ್ಪ ತಪ್ಪಲೆ ಮಾಡಿಕೊಂಡು ಅದಕ್ಕೆ ಸೋರಿಸ್ಕೊತಿದ್ವಿ. ಅದನ್ನು ಸೋರಿಸ್ಕೊಂಡು ತಿರ್ಗಾ ಅದನ್ನು ಒಂದು ಸಣ್ಣದು ಒಲೆ ಮಾಡಿಕೊಂಡು ಚಿಕ್ಕ ಒಲೆಗೆ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಕಾಪಿ ಮಳ್ಳಿಸ್ದಂಗೆ ಮಳ್ಳಿಸ್ಕೊಂಡು ಸೋರಿಸ್ಕೊತಿದ್ವಿ. ಹಂಗೆ ಮಾಡ್ಕೊತಿದ್ವಿ. ಬೇಯಿಸ್ತಾರಲ್ಲ ಎಣ್ಣೆ, ಹಿಂಗೆ ಮಾಡ್ಬೋದು, ಹಂಗೆ ಮಾಡ್ತಿದ್ದೆ. ನೀವು ಹೇಳಿದ ಈ ಹರಳೆಣ್ಣೆ ಹಚ್ಕೊಂಡ್ರೆ ತಪ್ಪಾಯ್ತದೆ ಅಂತ. ತಂಪು ಸಹ ಕಣ್ಣಿಗೆ ಈಗ ಹಿಂದೆ ಪ್ರಕೃತಿಲಿ ಮಕ್ಕಳಿಗೆ ಹೊಟ್ಟೆ ಬಡು ಅವು ಗುಳು ಅಂತ ಹೇಳ್ತಾ ಇರ್ತೇವೆ, ಸಣ್ಣವು 2 ವರ್ಷದ 3 ವರ್ಷದ ಏ ಮಗಿಗೆ ಒಕ್ಕಳಿಕೆ ಎಣ್ಣೆ ಸವರಿ ಕೈ ಎಣ್ಣೆ ಸವರಿ ಅಂತಾರೆ, ಈಗ ಹುಡುಗಿ ಆಸ್ಪತ್ರೆಗೆ ಅಂತಾರೆ. ಆಗಿನ ಒಂದು ನಿಯಮ ನಾನು ಅದು ಈಗ ಕೇಳ್ಪಟ್ಟೆ, ಈ ಸಣ್ಣ ಪಾಪುಗೆ ಹೊಟ್ಟೆಗೆ ಒಕ್ಕಳಿಗೆ ಸ ಅದು ಕೈ ಎಣ್ಣೆ ಹಾಕ್ಬಿಟ್ರೆ ಸುಂಗಾಗ್ಬಿಡ್ತದೆ. ಆಯಿತು, ಈಗ ನಿಮ್ಮ ಜಮೀನಿನಲ್ಲಿ ನೀರಿನ ಆಶ್ರಯ ಏನು? ಸರ್, ನಾವು ಬೋರು 1.5 ಇಂಚ್ ಬತ್ತಾಯಿತು. ಅದನ್ನು ನಾನೇನು ಮಾಡಿದೆ, ಬೇಸಿಗೆಯಲ್ಲಿ 3-4 ತಿಂಗಳು ನೀರು ಕಮ್ಮಿ ಆಯ್ತಾ ಇರ್ತದೆ, ಈ ಮಳೆಗಾಲದಲ್ಲಿ ಪರವಾಗಿಲ್ಲ 2 ಇಂಚ್ ಬತ್ತದೆ. ಆವಾಗ ನಾನೇನು ಮಾಡ್ತೀನಿ, ಆ ಬೋರನ್ನ ಸುತ್ತ ಒಂದು 10 ಅಡಿ ಅಗಲಕ್ಕೆ ಒಂಥರ ಗುಂಡಿ ಥರ ತೆಗೆದ್ಬಿಟ್ರೆ ನಾವು ಅಲ್ಲಿ ಜಮೀನಿಗೆಲ್ಲ ಆಯಿಸ್ತಾ ಇರ್ತೀವಲ್ಲ, ಅಲ್ಲೋಗಿ ನೀರು ತುಂಬ್ಕತ್ತದೆ. ಮಳೆ ಹೋದ್ರೂ ತುಂಬ್ಕತ್ತದೆ. ನಾವು ಆಯಿಸುವಾಗಲೂ ಅನಿವಾರ್ಯವಾಗಿ ಹಿಂಗೆ ಡ್ರೈನ್ ಹಂಗೆ ಇರ್ತದಲ್ಲ, ಅಲ್ಲೋಗಿ ತುಂಬ್ಕತ್ತದೆ. ಇವಾಗ ಏನಿಲ್ಲ, 2 ಇಂಚ್ ನೀರು ಪಕ್ಕ ಬತ್ತಾ ಇದೆ ಚೆನ್ನಾಗಿ. ಆಮೇಲೆ ಕೃಷಿ ಹೊಂಡನೂ ಮಾಡ್ಕೊಂಡಿದ್ದೀವಿ, ಅದು ಒಂದು 25-30 ಗಂಟೆ ನೀರು ತುಂಬ್ತದೆ. ಆ ನೀರನ್ನ ನಾವು ಬೇರೆ ಟೈಮಲ್ಲಿ ಎಲ್ಲಾನು ಜಮೀನಿಗೆಲ್ಲ ಆಗ್ಲೋತು ಆಯಿಸ್ತೀವಿ. ಆ ಥರ ಅಂದರೆ ನೀವು ಮರುಪೂರ್ಣ ಮಾಡ್ತಾ ಇದ್ದೀರಿ. ಹ್ಞೂ, ಅದು ಭಾರಿ ಒಳ್ಳೇದು ಸರ್. ಕೆಲವರು ಅದೆಲ್ಲೋ ಮಂಟಿ ಮೇಲೆ ಹಾಕಿರ್ತಾರೆ, ಅದೆಲ್ಲೋ ಕಾಡಲ್ಲಿ ಹಾಕಿರ್ತಾರೆ ಬೋರ. ನಂದು ನೀರೇ ನಿಂತೋಗ್ಬಿಡ್ತು ಯಾಕಾಣೆ 3 ತಿಂಗಳಿಂದ ಈ ಬೇಸಿಗೆಯಲ್ಲಿ ಅಂತಾರೆ, ಅದೆಲ್ಲ ತಪ್ಪು. ಅದ್ರ ಸುತ್ತ ಒಂದು ಇದು ಮಾಡಬೇಕು, ಗುಂಡಿ ಥರ ಮಾಡಿ ಮಳೆ ಹೋದಾಗ ಹಿಂಗೋ ಗುಂಡಿ ಥರ ಮಾಡಿದ್ರೆ ನೀರು ಚೆನ್ನಾಗಿ ಡೆವಲಪ್ ಆಯ್ತದೆ. ಜನ ಮಾಡೋದಿಲ್ಲ ಸರ್ ಅದೆಲ್ಲನೂ. ಎಷ್ಟು ಹೊತ್ತಿನಲ್ಲಿ ಹೋಟ್ಲ ಹತ್ರ ಅಟ್ಟೆ ಹೊಡ್ಕೊಂಡು ಕುಂತ್ಕೊಳ್ಳೋದು, ಅವನು ಯಾವನ ಕೂಡ ಹೇಳ್ತಾ ಇರ್ತೇನೆ, ಅಂದ್ರೆ ಯಾಕೋ ಬೋರ್ ಸಣ್ಣ ಬರ್ತದೆ ಅಂದರೆ ಇನ್ನೇನು ಮಾಡೋದು ಅದು. ಈಗ ನಾನು ಹೇಳಿ ಕಣ್ಣೂರಿತವೆ ಅಂತಂದರೆ ತಲೆಗೆ ಒಂಚೂರು ಕೈ ಎಣ್ಣೆ ಹಾಕಬೇಕು. ಅದ್ರ ಬಿಟ್ಟು ಇವರು ಹೋಗಿ ಸರಪು ಎಣ್ಣೆ ಡ್ರಿಂಕ್ಸು ಮಾಡಿಬಿಟ್ರೆ ಕಣ್ಣು ಇದಾದದ. ಹಂಗೆ ನಾವು ಬೋರ್ನ ರೀಚಾರ್ಜ್ ಮಾಡ್ದಂಗೆ ಸುತ್ತ ಅದ್ರ ಸುತ್ತ ನೀರು ತುಂಬಿ ಮಳೆ ಹೋದಾಗ ನೀರು ತುಂಬ್ಕೋಬೇಕು. ಅಥವಾ ಬೇಸಿಗೆ ತೀರಾ ಬೇಸಿಗೆ ಆದಾಗ ನಾವು ಸಣ್ಣದಾಗಿ ನೀರು ಹಾಯಿಸ್ತೀವಲ್ಲ, ಅದು ಹೋಗಿ ಅಲ್ಲಿ ಶೇಖರಣೆ ಆಯ್ತದೆ. ಈಗ ನಿಮ್ಮ ಬೋರಲ್ಲಿ ನೀರಿಗೇನು ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ ಸರ್. ಅದು ಹೌದಾ, ಮಾಡಬೇಕು, ಅದು ರೈತರು ಮಾಡಿದ್ರೆ ಒಳ್ಳೆಯದು. ಆಮೇಲೆ ಪ್ರತಿಯೊಬ್ಬರು ರೈತರು ಕೃಷಿ ಹೊಂಡ ಮಾಡೋದೇ ಇಲ್ಲ ಸ. 7 ಗಂಟೆ 3 ಗಂಟೆ 4 ಗಂಟೆ ಕೊಡ್ತಾರೆ, ಒಂದಪ್ಪ 3 ಗಂಟೆ ರಾತ್ರಿ ಕೊಡ್ತಾರೆ. ಅವರು ನಾವು ಹೋಗ್ನ ಅರ್ಥಕ್ಕೆ ಕರೆಂಟ್ನವ್ರಮೇಲೆ ಜಗಳಕ್ಕೆ ಬೀಳ್ತಾರೆ, ರಾತ್ರಿ ಹೊತ್ತು ಕೊಡ್ತೀರಿ ಅಂತ. ಈ ಒಂದು 25 ಗಂಟೆ ನೀರು ಸ್ಟಾಕ್ ಮಾಡ್ಕೊಳ್ಳೋಳವರು ಮಾಡಿಕ್ಕಿಲ್ಲ ಯಾರು. ನೀವೇನು ಮಾಡ್ತಿದ್ರಿ? ನಾವೇನಿಲ್ಲ, ಸ್ಟಾಕ್ ಮಾಡಿಬಿಟ್ಟು ಅದ್ರ ಪಾಡ್ಗೆ ಅದು ಒಂದು 30 ಗಂಟೆ ಲೆಕ್ಕ ಹಾಕತ್ತೀವಿ ನಾವು. ಆಮೇಲೆ ಹೋಯ್ತೀವಿ ನಾವು, ಯಾವಾಗ ಫ್ರೀ ಆಗಿದ್ದಾಗ ಒಂದು ಎಲ್ಲನೂ ಒಂದು ಗುದ್ದಲಿ ತಗೊಂಡು ಎಲ್ಲ ಜಮೀನಿಗೂ ಹಾಯಿಸ್ತೀವಿ. ಬಾಳೆಗೆ ಹಾಯಿಸ್ತೀವಿ, ಅಡಿಕೆಗೆ ಹಾಯಿಸ್ತೀವಿ, ತೆಂಗು ಹಾಯಿಸ್ತೀವಿ. ಅದು ಇದು ಭಾರಿ ಅನುಕೂಲ ಇದೆ ಸರ್ ಅದರಲ್ಲಿ. ಈಗ ಮೀನು ಸಾಕ್ತೀನಿ ಅಂದ್ರಲ್ಲ, ಹೇಗೆ ಅದನ್ನೊಂಚೂರು ಹೇಳಿ ಸರ್. ಅದು ಮೀನು ಕೊಳದ ವಿಸ್ತೀರ್ಣ ಎಷ್ಟು ಉದ್ದ ಆಗಲ? 60-60 ಅಡಿ ಉದ್ದ, 60 ಅಡಿ ಆಗಲ, ಅದರಲ್ಲಿ 10 ಅಡಿ ಆಳ ಮಾಡಿದ್ದೀವಿ. ಅಂದರೆ ನಾನು ಏನು ಮಾಡಿದ್ದೀನಿ ಅಂದರೆ, ಜಮೀನು ಮೇಲ್ಭಾಗದಲ್ಲಿ ಇದ್ದೀನಿ, ನಾವು ಕೆಳಗೆ ಮಾಡಬೇಕಾಗಿತ್ತು ಅದನ್ನು ಹೊಂಡವ, ನಾನು ನತ್ತಿಲ್ ಮಾಡಿಬಿಟ್ಟಿದ್ದೀನಿ. ತುಂಬಿದ ನೀರು ರಿಟರ್ನ್ ಆಗಬೇಕು, ರಿಟರ್ನ್ ಜಮೀನ್ಗೆಲ್ಲ ಬಿಡೋಂಗೆ, ಅದೇ ಹೋಗಂಗೆ ಹಂಗೆ ಮಾಡಿದ್ದೀನಲ್ಲ, ಅದಕ್ಕೆ ನಾನೇ ಮಾಡಿದ್ದೀನಿ, ಕಾಂಕ್ರೀಟ್ ಹಾಕ್ಸ್ಬಿಟ್ಟಿದ್ದೀನಿ. ಈ ಟಾರ್ಪಲ್ ಹಾಕಿದ್ರೆ ತೋಡ ಗಿಡ ಅವು ಇವು ಇಲ್ಲಿ ಕತ್ತರಿಸ್ಬಿಡ್ತವೆ ಅಂದ್ಬಿಟ್ಟು ಕಾಂಕ್ರೀಟ್ ಹಾಕ್ಸ್ಬಿಟ್ಟಿದ್ದೀನಿ. ಅದಕ್ಕೆ ಒಂದಿಷ್ಟು ಮೀನಿಗೆ ಹಿಂಡಿ, ಅದಕ್ಕೆ ಆದ ಪುಡ್ಡು, ಪರಂಗಿ ಚೂರು, ಆಮೇಲೆ ಪರಂಗಿ ಸೊಪ್ಪು ಇಂಥವೆಲ್ಲನೂ ಕಟ್ಟಿದ್ರೆ ತಿಂತಾವು, ನೋಡಿದ್ದೀನಿ, ತೊಪ್ಪೆ ಒಣಗಿರೋದು ಇದೆಲ್ಲ ತಿಂತವೆ. ಯಾವ ಮೀನು ಸಾಕ್ತಿರತ್ತಾವು ಸರ್? ನಾನು ಗೌರಿ ಮೀನು ಒಂದು 1,000 ಬಿಟ್ಟಿದ್ದೀನಿ, ಆಮೇಲೆ ಕಾಟ್ಲ, ಆಮೇಲೆ ರೇವ, ತಿಲೇಬಿ ಅನ್ಬಿಟ್ಟು ಒಂದು ಜಾತಿ ಇದೆ. ನಮಗೆ ಸಾರಿಗೆ ತೊಂದರೆ ಇಲ್ಲ ಸರ್, ನಾವು ಸಾರಿಗೆ ಬೇಕಾದ್ರೆ 15 ವಾರಕ್ಕೆ ಒಂದು ಪುಟ್ಟಿಗೆ ಮಂಕ್ರಿಗೆ ಅನ್ನ ಹಾಕ್ಬಿಟ್ರೆ ಅದಕ್ಕೆ ಬಂದ್ಬಿಡ್ತವೆ, ಹಾಗೆ ಎತ್ಕೊಂಡಿವಿ ಒಂದು 5-6-7 ನಾವು ಸಾರಿಗೆ ಉಪಯೋಗಿಸ್ಕೊತೀವಿ, ತೊಂದರೆ ಇಲ್ಲ. ನಾಟಿ ಕೋಳಿನೂ ಅಷ್ಟೇ, ನಮಗೆ ಬೇಕು ಅಂದಾಗ ಕುಯ್ಕತ್ತೀವಿ, ತಿಂತೀವಿ. ನಾವೇನು ಅಂಗಡಿಯಲ್ಲಿ ಜಾಸ್ತಿ ಮಟನ್ ಗಿಟನ್ ತಗೊಳ್ಳೋದಿಲ್ಲ, ಆ ಕೋಳಿನೂ ತಗೊಳ್ಳೋದಿಲ್ಲ ಜಾಸ್ತಿ. ಮೊಟ್ಟೆ ಇದ್ದೇ ಇರುತ್ತೆ, ಮೊಟ್ಟೆ ಅಂತೂ ಮನೇಲಿ ಇದ್ದೇ ಇರುತ್ತೆ ಯಾವಾಗಲೂ. ಓಕೆ ಓಕೆ. ನಾವು ಮೀನ್ ಸಾರು ಬಗ್ಗೆ ಭಾಳ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಶ್ರೀಮತಿ ಅವರೇ, ನೀವು ಭಾಳ ಚೆನ್ನಾಗಿ ಮಾಡ್ತೀರಾ ಮೀನ್ ಸಾರ? ಮಾಡ್ತೀವಿ ಸರ್. ಮಾಡ್ತೀವಿ. ಹೇಗೆ ಮಾಡ್ತೀರಿ? ಮೀನು ಹಚ್ಕಟ್ ಮಾಡಿಕೊಡ್ತಾರೆ, ಅದನ್ನು ಕ್ಲೀನ್ ಮಾಡ್ಕೊಂಬಂದದ ಮಸಾಲೆ ಹಾಕೊಂಡು ಮಟನ್ ಸಾರು ಥರ ಖಾರ ಆಡಿಸ್ಕೊಂಡು ಹುಳಿ ಬಿಟ್ಬಿಟ್ಟು ಸಾಂಬಾರು ಮಾಡ್ತೀವಿ. ಹೌದು. ಯಾವ ಮೀನು ಚಂದ ಸಾರು ಮಾಡೋಕ್ಕೆ? ಗೌರಿ ಮೀನು ಚಂದ. ಹೌದು. ಬೇರೆದು ಬೆಳೆದವರಲ್ಲ ಆ ಮೀನಲ್ಲಿ ಅದನ್ನು ಮಾಡ್ತಿದ್ದೀವಿ, ಏನಿಲ್ಲ. ಹೌದಾ? ಒಳ್ಳೇದಾ ಮೀನು ತಿನ್ನೋದು? ಏನೋ ಒಂದು ವಾರಕ್ಕೊಂದಪ್ಪ ತಿಂತೀವಿ. ಹೌದಾ? ನೋಡಿ, ಇಲ್ಲಾಂದಿದ್ರೆ ದುಡ್ಡು ಕೊಟ್ಟು ಖರೀದಿ ಮಾಡಬೇಕಿತ್ತು. ಈಗ ಕೊಳದಲ್ಲೇ ಮೀನು ಸಾಕಿದ್ರಿ, ಹಂಗಾಗಿ ನಿಮ್ಗೆ ಯಾವಾಗ ಬೇಕೋ ಅವಾಗ ಮೀನು ಸಾರು ರೆಡಿ ರೆಡಿ. ಮನೆಯಲ್ಲಿ ನೆಂಟರು ಬಂದಾಗ ಅಷ್ಟೇ ಮೀನು ಸಾರು ಅಥವಾ ನೀವೇ ಮಾಡ್ಕೊಂಡು ತಿಂತಾ ಇರ್ತೀವಿ? ಇಲ್ಲ, ವಾರಕ್ಕೊಂದ್ಸಲ ತಗೊಂಡ್ ಮಾಡ್ಕೋತೀವಿ. ಹೌದಾ? ನೋಡಿ, ಮತ್ತೆ ಕೋಳಿದು ವಾರಕ್ಕೊಂದ್ಸರಿ ಇರ್ತದ ಸರ್? ಒಂದು 50 ಕೋಳಿನೇ ಇದ್ವಿ, ಅವು ದಿನ ಒಂದು 10-12 ಮೊಟ್ಟೆ ತತ್ತಾ ಇದ್ರಿ ಇವಾಗ ಒಂದು ವಾರದಿಂದ. ಆಮೇಲೆ ನಾನು ಹಂಗೂ ಇವಾಗ ಒಂದು 3 ದಿವಸದಿಂದ ಒಂದು 4-5 ದಿವಸದಲ್ಲಿ ಹೇಳಿದೆ, ಮಗ ಬಂದಿದ್ದ ಆರ್ಮಿಯಿಂದ, ಕೋಳಿ ಇಟ್ಕೊ ಬನ್ನಿ ಒಂದ ಕುಯ್ಕೊಂಡು ಅಂತ. ಅವನು ಎಲ್ಲೋ ಇವತ್ತಾಗಲ್ಲ ಸುಂದಿರಮ್ಮ, ನಾಳೆ ಕುಯ್ಕೊಳ್ಳೋಣ ಅಂತ ಹೇಳ್ದ. ಸರಿ ಸರಿ. ಕುಯ್ಕರ್ಲಿಲ್ಲ. ತಿರು ನಿನ್ನೆ ಒಂದು ಗ್ರಾಮದೇವತಿ ಹಬ್ಬ ಇತ್ತು ನಮ್ಮೂರಲ್ಲಿ. ಆ ಗ್ರಾಮದೇವತಿ ಹಬ್ಬ ಮಾಡ್ತಾ ಇದ್ದಾಗ 40 ಕೋಳಿ ಇದ್ದ ಸ, ಒಂದು ಕೋಳಿ 2 ಕೆಜಿ ಬರ್ತಿದ್ದೆ, ಒಂದು ಇಲ್ಲೇ ಎತ್ಕೊಂಡು ಹೋಗೋರೆ ಕಳ್ಳರು, ರಾತ್ರಿ ಬೆಳಿಗ್ಗೆ ರೈತರು ಎದೆ ಎತ್ಕೊಂಡು ಹೋಗೋರೆ. ಮಗ ಬಂದು ಹೇಳ್ದ ನಮ್ಮಮ್ಮ ಅಳ್ತದೆ ಅಂತ ಹಂಗು ಮರಮರಲ್ಲಿ, ಅದನ್ನು ಹೇಳಿದ್ಮೇಲೆ ನಾನು ಬೇಕಾದಷ್ಟು ದುಃಖ ಮಾಡಿದೆ. ನಮ್ಮನೆಯವರು ಕುಂಟ್ಕೊಂಡು ಕುಂಟ್ಕೊಂಡು ತಗೊಂಡು ಹೋಗ್ತಿದ್ರು ಮೇವ ಎಷ್ಟೊತ್ತಿರಲ್ಲ, ಅವರು ಹೊಲ್ದ ಹತ್ರ ಹೋದ್ರೆ ಸಾಕು ಹೊಲ್ದ ಜೊತೆ ಓಡ್ ಬಂದ್ಬಿಡವು ಲಕ್ಕ ಲಕ್ಕ ಅಂತ. ಇವತ್ತು ಇಟ್ಕೊಂಡು ಹೋಗೋರೆ, ನಮಗೆ ತುಂಬ ಬೇಜಾರಾಗುತ್ತೆ ನೋಡಿ. ಕಳ್ತನ ಅನ್ನೋದು ಎಲ್ಲ ಕಡೆನೂ ಇದೆ. ಏನು ಮಾಡೋದು ಸರ್, ಈಗ ಜನ ದೊಡ್ಡ ದೊಡ್ಡ ಕಳ್ತನ ಮಾಡೋರು ಬೇರೆ ಸಿಟಿಗಳಲ್ಲಿ, ಈ ಹಳ್ಳಿಲಿ ಸಣ್ಣ ಪುಟ್ಟದ ಕೋಳಿ ಕದ್ದವ್ರೆ ಹೋಯ್ತಾ, ಏನು ಮಾಡೋಕೆ ಆಗೋದಿಲ್ಲ ಸರ್. ಕೋಳಿನೇ ಕತ್ಕೊಂಡು ಹೋಗೋರು ಅಂದರೆ ಇನ್ನೇನು ಕತ್ಕೊಂಡು ಹೋಗಲ್ಲ ನೋಡಿ. ಅಂದರೆ ಏನು ಏನೇನು ಅಗತ್ಯಗಳು ಏನೋ ಸಿಗ್ತಾರೆ ಬಿಡಿ. ಈಗ ನಿಮ್ಮ ಜಮೀನಲ್ಲಿ ಕೋಳಿ ಸಾಕಿದ್ದೀರಿ, ಅದಕ್ಕೆ ಏನು ವ್ಯವಸ್ಥೆ ಮಾಡಿದ್ದೀರಿ ಕೋಳಿ ಸಾಕೋದು? ಸರ್, ಅದೇನು ಮಾಡಿದ್ದೀನಿ, ನಾವು ಒಂದು ಮನೆ ಕಟ್ಕೊಂಡಿದ್ದೀವಿ ಅಲ್ಲಿ ಈ ಕಡೆ ಸೈಡಲ್ಲಿ, ಆ ಮಧ್ಯದಲ್ಲಿ ನಮಗೂ ಅದಕ್ಕೂ ಡಿಸ್ಟೆನ್ಸು ಒಂದು 500-600 ಅಡಿ, ಯಾಕೆಂದರೆ ಅದ್ರ ಏನು ನಮ್ಮ ಹತ್ರಕ್ಕೆ ಬರ್ದಂಗೆ ಏನಿಗೆ ಔಷಧಿ ಹೊಡಿತಾ ಇರ್ತೀನಿ ಕೋಳಿಯನ್ಗೆ, ಹಾಸ್ಪಿಟ್ಲಲ್ಲಿ ತಗೋಗಿ. ಆದರೆ ಅದು ತೋಟದೊಳಗಡೆ ಒಂದು 10 ಗಂಟೆ ಆಗಲಿಕ್ಕೆ ಸುತ್ತ ಬೇಲಿ ಹಾಕಿದ್ದೀವಿ, ಒಂದು ಪರ್ದ ಹಾಕಿದ್ವಿ ಸರ್. ಅವೇನೋ ಆರು ಬರೋದಿಲ್ಲ ಈಚೆಗೆ, ಅದ್ರೊಳಗಡೆ ಒಂದು ನಾಯಿ ಬಿಟ್ಟಿರ್ತೀನಿ, ಆ ನಾಯಿ ಅದ್ರ ಜೊತೆಯಲ್ಲಿ ಆಟ ಆಡ್ಕೊಂಡಿರ್ತದೆ. ನಾಯಿ ನಮ್ಮ ಕೋಳಿ ಏನು ಮುಟ್ಟೋದಿಲ್ಲ, ಅದು ಅದು ಸಣ್ಣದ್ರಿಂದ ರೂಢಿಯಾಗಿರ್ತದಲ್ಲ, ಅದೇನು ಮುಟ್ಟೋದಿಲ್ಲ. ಕೋಳಿದೇನು ತೊಂದರೆ ಏನಿಲ್ಲ. ನಾವು ಒತ್ತಾರೆ ಬೆಳಿಗ್ಗೆ ಮಾಮೂಲಿ ತೋಟಕ್ಕೆ ಹೋದಾಗ ಹೋಗ್ಬಿಟ್ಬಿಟ್ರೆ ಇನ್ನು 5:30 ಕವಚ ಅದನ್ನು ಗೂಡಳಿ ಕೊಯ್ತವೆ. ಸಡ್ ಕಟ್ಟಿದೀವಿ ಒಂದು 15-20 ಹಾಕಲಿಕ್ಕೆ. ಓಕೆ. ಈಗ ನೀವು ತೆಂಗು ಹಾಕಿದೆ ಅಂದ್ರಲ್ಲ, ಯಾವ ಥರ ಹಾಕಿದ್ರಿ ತೆಂಗು ಒಂಚೂರು ಹೇಳ್ಬೋದಾ? ಯಾವ ತೆಂಗು ಹಾಕಿರೋದು ನೀವು? ಸರ್, ಮಾಮೂಲಿ ನಾಟಿ ತೆಂಗೆ, ನಾವೇನು ಬೇರೆ ಯಾವು ಹೇಳ್ತಾರೆ 5 ಬಿಡ್ತದೆ, 3 ಬಿಡ್ತದೆ, 2 ಬಿಡ್ತದೆ ಅಂತ, ನಾವು ಮಾಮೂಲಿ ನ್ಯಾಚುರಲೇ ಹಾಕ್ದೆ. ಎಲ್ಲಿಂದ ತಂದ್ರಿ ಸಸಿನ? ನಾವು ಅಲ್ಲಿ ನುಗ್ಗಳ್ಳಿ ಅಂತ ಆಯ್ತಲ್ಲ, ಬೆಸಗರಳ್ಳಿ ನುಗ್ಗಳ್ಳಿ ನಾಗಮಂಗಲ ಆ ಕಡೆ ಅಲ್ಲೋಗಿ ತಂದ ಸ, ಒಂದು ಆಟೋದಲ್ಲಿ ಗೂಡ್ಸಾಟದಲ್ಲಿ ಚಿಕ್ಕವು, ನಾನು ತಂದಿದ್ದು ದೊಡ್ಡವಲ್ಲ. ನಾನು ತಂದು ಸಣ್ಣದ್ರಿಂದ ಅವಾಗ ಕಟ್ಲೇ ಇಲ್ಲ ಸರ್, ನಾನು ಕಟ್ಲು ಇಲ್ಲ, ಸುತ್ತ ಉಳ್ಳು ಇಲ್ಲ, ಬರೀ ನೀರು ಹೋಗೋದು ಒಂದು ದಾರಿ ಅದಕ್ಕೆ. ಇಲ್ಲಿ ಬಿಟ್ರೆ 10 ಸೊಸಿಗೆ ನೀರು ಹೋಗ್ಬೇಕು, ಒಂದು ದಿವಸಕ್ಕೆ 2 ಸಲ ನೀರು ಬಿಡೋದು, ಬೆಳಗ್ಗೆ ಟೈಮು ಸಂಜೆ ಹೊತ್ತು ನೀರು ಹರಿಸೋದು. ಅದರಿಂದ ಚೆನ್ನಾಗೇ ಬಂದವೆ ಸರ್ ಸೊಸಿಗಳು, ಆಮೇಲೆ ಎಲ್ಲ ಒಂಬಳೆ ಕಡ್ದವೆ. ಯಾವಾಗ ಹಾಕಿದ್ ನೀವು? 2020 ಅಂದರೆ ಮೊದಲು ಆಲೆ ಒಂದು 10 ವರ್ಷದಿಂದೆ ಒಂದು 50 ನೆಟ್ಟಿದೆ, ಈಗ 2020 ಒಂದು 60 ನೆಟ್ಟಿನಿ, ಒಟ್ಟು 100 ಗಿಡ ಐತೆ. ಎಲ್ಲ ಬಿಡ್ತಾವೆ ಈಗ. ಹೌದಾ? ಬಿಡ್ತಾವೆ. ಅದಕ್ಕೆಲ್ಲ ಗೊಬ್ಬರ ಗೂಡು ಎಲ್ಲ ಏನು? ನಾವು ಮಾಮೂಲಿ ತೊಪ್ಪೆ ಎರೆಹುಳಿಂದು ಆಮೇಲೆ ಟ್ಯಾಕ್ಟ್ರಲ್ಲಿ ತೊಪ್ಪೆ ತಗತೀವಿ ಜಮೀನಲ್ಲಿ ರೈತರದು, ಅದನ್ನು ಸುರಿತೀವಿ. ಆ ಗಿಡ ಬುಟ್ಟಿ ಒಂದು 5 ಅಡಿ ಅಗಲಕ್ಕೆ ಸುತ್ತ ಹಾಕ್ತೀವಿ, 4 ಮಂಕ್ರಿಯ. ನಿಮ್ಮ ಜಮೀನಿಗೆ ರಾಸಾಯನಿಕ ಗೊಬ್ಬರ ಇಲ್ಲ ಸರ್, ನಾವು ಉಪ್ಪು ಬೂದಿ ಏನು ಬಳಸೋದಿಲ್ಲ. ಆಗ ಸೊಸಿಯಲ್ಲಿ ಬೇವಿನ ಹಿಂಡಿ ಹಾಕಿ ಹುಳ ಬರೀಕಿಲ್ಲ ಅಂದಿದ್ರು, ಬೇವಿನ ಹಿಂಡಿ ಹಾಕಿದ್ದೇವೆ ಒಂದು 1/2 ಕೆಜಿ 1/2 ಕೆಜಿ. ಅದು ಬಿಟ್ರೆ ನಾವೇನು ಉಪ್ಪು ಬೂದಿ ಏನು ಬಳಸೋದಿಲ್ಲ ಸರ್. ಹೌದಾ? ಅಲ್ಲಿ ಅಗ್ಗರಿನೇ ಕಡಿತೀವಿ, ಅದಕ್ಕೆ ಎಡ್ಡೆಗೆ ಹಾಕ್ತೀವಿ, ಆ ಮಣ್ಣೆಲ್ಲ ಕರ್ರಗಿರ್ತದೆ ಯಾವಾಗ್ಲೂ. ಜಮೀನ್ದು ಉಳುಮೆ ಎಲ್ಲ ಏನು ಮಾಡಲ್ವಾ? ಇಲ್ಲ ಸರ್, ನಾನೇನು ಬ್ರಷ್ ಕಟ್ರು ಮಾಡೋದು. ಆ ಹುಲ್ಲೆಲ್ಲ ಬೆಳೆಯೋ ಗಂಟ ನೋಡ್ತೀವಿ, 1-2 ತಿಂಗಳು ಆಮೇಲೆ ಅದು ಬ್ರಷ್ ಕಟ್ರು ಮಾಡ್ತೀವಿ, ಮಿಷಿನಲ್ಲಿ ಬ್ರಷ್ ಕಟ್ರು ಮಾಡ್ತೀವಿ. ಉಳದೇ ಇಲ್ಲ ಸರ್ ನಾನು. ತೆಂಗಿನ ಸಸಿ ಉಳ್ಬಾರ್ದು ಸರ್ ಅದರಲ್ಲಿ. ಯಾಕೆ ಉಳ್ಬಾರ್ದು ಅಂತೀರಿ? ಅದರಲ್ಲಿ ಬೇರು 3 ಥರ ಬೇರಿದೆ. ಆಳಕ್ಕೆ ಹೋಯ್ತದಲ್ಲ ಆಳಕ್ಕೆ, ಅದು ನೇರವಾಗಿ ಒಂದು 600 ಬೇರಿರ್ತದೆ. ಇನ್ನೊಂದು 2 ಅಡಿ ಅಂತರದಲ್ಲೇ ಒಯ್ತಾ ಇರ್ತದೆ, ಅದು ಸುತ್ತ 6-6 ಬೇರು ಅಂದರೆ ಒಂದು 15 ಬೇರು 20 ಬೇರು ಇರ್ತದೆ ಅಷ್ಟೇ ಅದು. ಅದು ಅದು ಬಿಟ್ರೆ ಇನ್ನೊಂದು ಮೇಲೆ, ಇನ್ನೂ ಮೇಲೆ 1/2 ಅಡಿಲೇ ಒಯ್ತಾ ಇರ್ತದೆ, ಮೇಲೆ 1/2 ಅಡಿಲೇಯ. ಅದನ್ನು ಇವರು ಉಳೋರು ಉತ್ತಿ ಉತ್ತಿ ಸಾಯಿಸ್ಬಿಡ್ತಾರೆ. ಅದು ಸುಮಾರಾಗಿ ಸ್ವಾನಕರು ನೀರು ಕೊಡ್ತದೆ, ಮಂಜು ಬಿದ್ದರೂ ನೀರು ಕೊಡ್ತದೆ, ಅಂಥದ್ನೇ ಇವರು ಉತ್ತಿ ಉತ್ತಿ ಸಾಯಿಸ್ಬಿಡ್ತಾರೆ ರೈತರು. ನಮ್ಮನ್ನು ನೋಡಿ ಉತ್ತೇ ಇಲ್ಲ ನಾನು ಯಾವಾಗಲೂ. ಏನಕ್ಕೆ ಉಳೋದು? ಉಳೋದು ನಾವು ಜೋಳ ಗಿಳೆ ಬಿತ್ತಬೇಕು ಅಂದರೆ ಅವ್ನಿಗೆ ಹೇಳೋದು ರೋಟ್ರಿ ಹೊಡಿ ಹಂಗೆ, ಏ ಮೇಲೆ ಉಳಪ್ಪ 1 ಇಂಚ ಅನ್ನೋದು. ಬರೀ ಜೋಳ ಉಟ್ಟಂಗೆ ಮಾಡಿ, ನಮಗೆ ನೀನು ಆಳಗಿಳ ಬೇಡ ಅನ್ನೋ ಹಂಗೆ ಮಾಡೋದು ನಾನು. ಹೌದು. ಮಧ್ಯದಲ್ಲಿ ಜೋಳನೂ ಬೆಳಿತೀರಿ? ಹಾಂ, ಜೋಳನೂ ಹಾಕ್ತೀವಿ ಸರ್. ಹೌದು, ಜೋಳ ಹಾಕ್ತೀವಿ. ನಮ್ಮ ಮನೆ ಹೇಳ್ತೇಗೆ ರಾಗಿನೂ ಹಾಕತ್ತೀವಿ ನಾವು. ಅದರೊಳಗಡೆ ರಾಗಿ ಬಿತ್ತಿಬಿಡ್ತೀವಿ, ತೆರೆಗೆರೆ ಒಡೆಯೋದಿಲ್ಲ, ಬಿತ್ತಿಬಿಟ್ಟು ಚೆನ್ನಾಗಿ ಅದನ್ನು ಬೆಳಿತೀವಿ ಸರ್. ರಾಗಿನಲ್ಲಿ ಏನೇನು ಪದಾರ್ಥ ಮಾಡ್ತೀರಿ ಶ್ರೀಮತಿ ಅವರೇ? ಉದ್ದೆ ಮಾಡ್ತೀವಿ, ರೊಟ್ಟಿ ಮಾಡ್ತೀವಿ, ರಾಗಿ ದೋಸೆ ಮಾಡ್ತೀವಿ, ಆಮೇಲೆ ಮಕ್ಕಳುಗಳಿಗೆ ಸೋಸ್ ರಾಗಿ ಇಟ್ಟು ಮಾಡ್ಕೋತೀವಿ. ಏನಂಗಂದ್ರೆ ರಾಗಿ ಕ್ಲೀನ್ ಮಾಡಿಬಿಟ್ಟು ಒರೆ ಕಟ್ಟಿ ಉಳ್ಳಿ ಮಳೆ ಉಳ್ಳಿ ಕಾಳು ಥರ ಉನಿ ಹಾಕ್ತೀವಿ. ಅದು ಒಂದು ಸ್ವಲ್ಪ ಮಳೆ ಬಂದದ ಒಂದು 10 ನಿಮಿಷ ಮನೇಲಿ ಒಂದು ದಿವಸ ಅಂಡಾಕ್ತೀವಿ ಎಳ್ಳೆಲ್ಲಿ, ಅದನ್ನು ಕಲ್ಲಲ್ಲಿ ಬೀಸ್ಕೊಂಡು ಹಸಿಟ ಬರುತ್ತೆ, ಅದನ್ನು ಮಾಡ್ಕೊಂಬಿಟ್ಟು ಮಕ್ಳುಗಳಿಗೆ ತಿನ್ನಿಸ್ತೀವಿ ಚಿಕ್ಕ ಮಕ್ಳುಗಳಿಗೆ. ಅಂದರೆ ರಾಗಿ ಸಿರಿ ಅಂತಾರಲ್ಲ, ರಾಗಿ ಸರಿ ಅದು ತಿನ್ನಿಸ್ತೀವಿ ಮಕ್ಳಿಗೆ. ಒಳ್ಳೇದು ಅಂತ? ಒಳ್ಳೇದು ಅಂತ. ಅದು ಬಿಟ್ಟರೆ ಇನ್ನೇನಾದ್ರು ಮಾಡಿ? ನಾವು ಬೆಳಿಗ್ಗೆ ಹೊತ್ತು ಅದೇ ಇದೆ ಸಿರಿಧಾನ್ಯ ಅಂತಾರಲ್ಲ, ಅದರೊಳಗೂ 4 ಸೇರು ರಾಗಿ ಹಾಕೊಂಡು ಒಂದೊಂದು ಸ್ವಲ್ಪ ಒಂದೊಂದು 1/2 ಕೆಜಿ ತರಿಸಿ ಹಾಕೋಬಿಟ್ಟು. ಯಾವ್ಯಾವ್ದು ಬಳಸ್ತೀರಿ ಸಿರಿಧಾನ್ಯ? ಸಿರಿಧಾನ್ಯದಲ್ಲಿ ಎಲ್ಲ ಐಟಮು ತರ್ತೀವಿ. ಅವೆಲ್ಲ ತತ್ತೀವಿ. ಇನ್ನು ಕಾಳುಗಳೆಲ್ಲ ನಮ್ಮನೇಲೆ ಬೆಳೆದಿರ್ತೀವಲ್ಲ, ಕಾಳುಗಳು ಅಕ್ಕಿ ರಾಗಿ ನಮ್ಮನೇಲೆಲ್ಲ ಹಾಕೊಂಡು ಮಾಡಿಸ್ಕೊಬಂದು ಬೆಳಿಗ್ಗೆ ಹೊತ್ತು 1/2 ಲೀಟ್ರಷ್ಟು ಕಾಯಿಸ್ತೀನಿ ಗಂಜಿನ. ಅವ್ರಿಗೊಂದು 1/2 ಲೀಟ್ರ್ ಕೊಡ್ತೀನಿ ನಾನೊಂದು 1/2 ಲೀಟ್ರ್. ನೀವು ತಿಂಡಿ ಗಿಂಡಿ ತಿನ್ನಲಿಲ್ಲ 11 ಗಂಟೆ ಇನ್ನು. ಹೌದಾ? ಗಂಜಿ ಕುಡ್ಕೋ? ಗಂಜಿ ಕುಡ್ಕೋತೀವಿ, ಆಮೇಲೆ ಏನು ಮಾಡ್ಕೊಂಡು ಊಟ ಮಾಡ್ಕೋತೀವಿ. ಈಗ ನಿಮ್ಮ ತೋಟಕ್ಕೆ ಪ್ರತಿನಿತ್ಯ ಹೋಗ್ತೀರಾ? ಹೋಗ್ತೀನಿ. ಹೇಗನ್ಸುತ್ತೆ ಬೇರೆ ತೋಟಕ್ಕೂ ನಿಮ್ಮ ತೋಟಕ್ಕೂ? ಹೋದ್ರೆ ಹೊಲ್ದ ಹತ್ರ ಹೋದ್ರೆ ಸುತ್ತ ನೋಡ್ಕೋದ್ರು ಎಲ್ಲರ ಊರಲ್ಲಿ ಹಸಿರಾಗಿರ್ತವೆ. ಹೊಲ್ದ ಹತ್ರ ಹೋದ್ರೆ ಸಂತೋಷ ಆಗುತ್ತೆ, ಎಲ್ಲ ನೆಳ್ಳಿರುತ್ತೆ ಅಲ್ವಾ ತೋಟ. ಮನೆಗೆ ಬರಬೇಕು ಅನ್ಸೋದೇ ಇಲ್ಲ, ಹೊಲ್ದ ಹತ್ರನೇ ಇರಬೇಕು ಅನ್ನಿಸ್ತದೆ. ಹೋಗ್ತೀನಿ ಬರ್ತೀನಿ ಹೊಲ್ದ ಹತ್ರ. ಈಗ ನಿಮ್ಗೇನು ಬೇಕೋ ತರಕಾರಿ ಬೆಳೆಸ್ಕೊಂಡಿದ್ರೆ ಹೋಗಕ್ಕೆ ಕುಯ್ಕೊಂಬರ್ತೀನಿ ಅಲ್ವಾ? ಅದಂದ್ರೆ ಪ್ರತಿನಿತ್ಯ ನೀವು ನಿಮ್ಮ ಜಮೀನಲ್ಲಿ ಬೆಳೆದಿರೋ ತರಕಾರಿ ಕಾಳು ಸೊಪ್ಪು ಅದನ್ನೇ ಬಳಸೋದು ಅಲ್ವಾ? ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ. ಹೌದು ಹೌದು. ಬೇರೆ ತರಕಾರಿ ತಗೊಂಡ್ರೆ ಒಣಗೋಗಿರುತ್ತೆ, ಅಲ್ಲಾಗೆ ಕುಯ್ಕೊಬಂದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ಲ. ಅದಕ್ಕೆ ನಾನು ಹೋಗ್ಬೇಕಾದ್ರೆ ದಿವಸ ಹೊಲ್ದ ಹತ್ರ ಹೋಗ್ಬಿಟ್ಟು ಸಾಯಂಕಾಲಕ್ಕೆ ಸಾರಿಗೆ ಬೇಕಲ್ಲ ಅಂದ್ಬಿಟ್ಟು ಕುಯ್ಕೊಬಂದು ಮಾಡ್ತೀವಿ. ನಮ್ಮದೇ ಜಮೀನು ಐತೆ, ನೀರೈತೆ, ನಮ್ಗೆ ಆಸೆ ಹೊಲ್ದ ಹತ್ರ ಬೆಳಿಬೇಕು ಅಂತ. ಆದರೆ ಮಾರಕ್ಕೆ ಹೋಗಲ್ಲ, ನಮ್ಮ ಮನೆಗೆ ಹಾಕತ್ತೀವಿ. ಹೆಚ್ಚಾದ್ರೆ ಏನು ಮಾಡ್ತೀರಿ? ಅಕ್ಕಪಕ್ಕದವ್ರಿಗೆ ಕೊಟ್ಕೊತೀವಿ. ಹಬ್ಬಲ್ ತಗೋರೋದಕ್ಕೆ ಬೆಲೆ ಆಗಿಲ್ವಾ, ಕೊಟ್ಟರೆ ಇಂಥವ್ರು ಕೊಟ್ಟಿದ್ರು ಅಂತ ಹೇಳ್ತಾರೆ. ಕೊಟ್ಟು ಕಳಿಸ್ತೀವಿ, ಮಕ್ಳು ಕೊಟ್ಟು ಕಳಿಸ್ತೀವಿ. ಮಗ ಮೈಸೂರಲ್ಲಿದ್ದಾನೆ. ಇವತ್ತು ಪರಂಗಿ ಗಿಡ ನೆಟ್ಟಿದ್ದೀವಿ. ನಮ್ಮ ಅಕ್ಕಪಕ್ಕದ ಮನೆಯವರು, ನಮ್ಮ ನಂಟ್ರಿಷ್ಟು, ಬಂಧು ಬಳಗ ಎಲ್ರಿಗೂ ಕೊಡ್ತೀವಿ ನಾವು ಪರಂಗಿ ಹಣ್ಣು. ನಾವು ಡೈಲಿ ಮೂರು ಪೀಸು, ನಾವು ಮೂರು ಪೀಸು, ಇವರು ನಮ್ಮ ಮಕ್ಕಳು ಬಂದರೆ ನಾನು ಚಪಾತಿಗೆ ನೆಂಚ್ಕೊಂಡು ತಿಂತೀನಿ. ಒಂದು ಕಡೆ ಚಪಾತಿಗೆ ಪಲ್ಯ ಚಟ್ನಿ ಪರಂಗಿ ಹಣ್ಣು ನೆಂಚ್ಕೊಂಡೇ ಚಪಾತಿ ತಿಂತೀನಿ ಅಲ್ವೇ. ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸರ್ ಅದು. ಅದು ಹೆಂಗ್ ಬೇಕಾದ್ರೂ ತಿನ್ಬೋದು ಬಿಡಿ. ಅಣ್ಣ ಪರಂಗಿ ಹಣ್ಣು, ಹಣ್ಣಿನ ಗಿಡಗಳನ್ನು ಏನೇನಾದ್ರು ಹಾಕೊಂಡಿದ್ರೆ ಬೇರೆದು? ಹಾಂ ಹಾಕಿದ್ದೀನಿ ಸರ್. ಏನು ಹಾಕಿದಿರಿ? ಅದೇ ಇದ್ರದ್ದು ಸಪೋಟ ಗಿಡ ನೆಟ್ಟಿದ್ದೀನಿ, ಆಮೇಲೆ ಯಾವುದು ದಾಳಿಂಬೆ ಗಿಡ ನೆಟ್ಟಿದ್ದೀನಿ, ಅದೇನು ಇನ್ನು ಏನೇನೋ ಇಟ್ಕೊಂಡಿ ಸಿಪಿ ಗಿಡ ನೆಟ್ಕೊಂಡಿವಿ. ತೊಂದರೆ ಏನಿಲ್ಲ ನಮಗೆ, ಸಿಪಿ ಗಿಡ ಯಾವಾಗಲೂ ಇರ್ತದೆ, ಅದು ಒಳ್ಳೆಯದೇ. ಬಾಳೆ ಹಾಕೊಂಡಿಲ್ವಾ? ಬಾಳೆ ಆಗಿದೆ ಸರ್, 500 ಗಿಡ ಬಾಳೆ ಐತೆ. ಹೌದಾ? ಓ ಬಾಳೆ ಗಿಡ ಮೇಯ್ನು. ನಾವು ನಮ್ಮ ಮಗಳ ಮನೆಗೆ ಆಗಲಿ, ನನ್ನ ಮಗ ಮೈಸೂರಲ್ಲೇ ಅವನ ಮನೆಗೆ ಆಗಲಿ, ಒಂದು ಗೊನೆ ಕುಯ್ಕೊಂಬಂದ್ರೆ ಅಲ್ಲೇ ಅವತ್ತೇ ಎಲ್ರಿಗೂ ಅಯ್ಯ ಚಿಪ್ ಅಯ್ಯ ಚಿಪ್ ತಗೋಗ್ರಪ್ಪ ಅಂದ್ಬಿಡ್ತೀವಿ. ಆಮೇಲೆ ನಮ್ಮ ನಟ್ರೆಷ್ಟ್ಗೂ ಹಬ್ಬ ಹುಣ್ಮೇಲೆ ಒಂದೊಂದು ಚಿಪ್ ಕೊಡ್ತೀವಿ, ದುಡ್ಡೇನು ಇಸ್ಕಳಿಕ್ಕಿಲ್ಲ. ಹೌದೇ? ಹ್ಞೂ. ಈಗ ನಿಮಗೆ ನಿಮ್ಮ ಜಮೀನಿಂದ ಆದಾಯ ಬರ್ತಾ ಇದೆಯಾ? ಬರ್ತಾ ಇದೆ ಸರ್. ಅದೇ ಈಗ ತೆಂಗಿನ ಮರದಿಂದ ಬರ್ತದೆ, ಪರವಾಗಿಲ್ಲ, ಎಳ್ನೀರು ಕುಯ್ಸ್ತೀವಲ್ಲ ಸಿಗ್ತದೆ, 1 lakh, 1.5 lakh ಒಂದೊಂದ್ಸಲ. ಈಗ ಒಂದೊಂದ್ಸಲ ಕಮ್ಮಿ ಬರ್ತದೆ ಫಸಲು, ಆಳದು ಏನು ಎಲ್ಲ ಕಜ್ಜಿ ಆಗ್ಬಿಡ್ತದೆ. ಹಂಗೆ ಪರವಾಗಿಲ್ಲ. ತೆಂಗು ಸಸಿ ಖರ್ಚೆಷ್ಟು ಮಾಡ್ತಿದ್ರಿ? ಖರ್ಚು ಅಂದರೆ ಈಗ ಏನಾದ್ರು ಸಣ್ಣ ಪುಟ್ಟದ್ದು, ಈಗ ಉಳದಂತೂ ಇಲ್ಲವೇ ಇಲ್ಲ. ಏನಾರ ಆಳು ಕಾಳು ಏನಾರ ಬೇಕು ಅಂದರೆ ಆ ತೇವರಿ ಮೇಲೆ ದೊಡ್ಡದಿಗೆ ಮೆಳೆಗೆಳೆ ಇದ್ದರೆ ಗೊಬ್ಬರ ಹಾಕ್ಸೋದಿನ ಇದು ಮಾತ್ರ ಕರ್ಕೊಯ್ತೀವಿ. ಇದು ಖರ್ಚೇನು ಜಾಸ್ತಿ ಮಾಡೋಕೆ ಹೋಗೋದಿಲ್ಲ ಅದಕ್ಕೆ. ಅಂದರೆ ಬಂದಿದ್ದೆಲ್ಲ ಆದಾಯ ಅಂತಲೇ? ಪರವಾಗಿಲ್ಲ, ನಮಗೆ ಮನೆಗೆ ಆಯ್ತದೆ. ನಮ್ಮ ಮಗ ಮೈಸೂರಲ್ಲಿ, ಅವನ ಬಿಸಿನೆಸ್, ಅವನಿಗೆ ಒಬ್ಬ ಆರ್ಮಿಲ್ಲ, ಅವನೇ ಮಗ, ಅವನ ಹೆಂಡತಿ ನಾನು ಕಿರಿ ಸೊಸೆ ಪೊಲೀಸು ಇಲಾಖೆಲ್ಲ ಅವಳೆ, ಏನು ತೊಂದರೆ ಇಲ್ಲ. ನಾವಿರೋರು ಗಂಡ ಹೆಂಡತಿ ಇಬ್ಬರು ಸುಖವಾಗಿದ್ದೀವಿ ಸರ್. ಈಗ ವ್ಯವಸಾಯದ ಹಿನ್ನೆಲೆನೇ ಇತ್ತು ಬಿಟ್ಟರೆ ವ್ಯವಸಾಯ ನೀವು ಮಾಡಿದವರಲ್ಲ ಚಿಕ್ಕ ವಯಸ್ಸಿಂದ? ಇಲ್ಲ ಇಲ್ಲ, ಚಿಕ್ಕ ವಯಸ್ಸಿಂದನು ವ್ಯವಸಾಯನೇ. ಅಲ್ಲ, ನೀವೇನೋ ಡ್ರೈವರ್ ಆದ ಊರ್ತಿರಲಿಲ್ಲ? ಇಲ್ಲ, ಮಧ್ಯದಲ್ಲಿ ನಾನು 78 ಗಂಟ್ಲು ವ್ಯವಸಾಯನೇ ಮಾಡ್ತಿದ್ದೆ. ಆಮೇಲೆ 78 ಮೇಲೆ ಒಂದು 35 ವರ್ಷ ಲಾರಿ ಡ್ರೈವರ್ಗೆ. ಅದೇ 35 ವರ್ಷ ಮಣ್ಣಿನ ಸಂಪರ್ಕ ಹೊಟ್ಟಾಯ್ತು ನಿಮ್ಗೆ? ಹೊಟ್ಟಾಯ್ತು. ಆಮೇಲೆ ಬಂದು ವ್ಯವಸಾಯ ಮಾಡಿದ್ರಲ್ಲ, ಅವಾಗ ಏನು ಸುಮ್ಮನೆ ಪ್ರೀತಿಗೆ ಅಂತ ಮಾಡಿದ್ದು? ಇಲ್ಲ ಇಲ್ಲ, ಉದ್ದೇಶಪೂರ್ವಕವಾಗಿ ನಾನು ವ್ಯವಸಾಯನೇ ಮಾಡಬೇಕು ಅಂತಲೇ ಮಾಡಿದೆ. ಹೌದಾ? ಅದೇನು ಈ ಥರನೇ ಮಾಡಬೇಕು ಅಂತ ಅನ್ಕೊಂಡು ಶುರು ಮಾಡಿದೆ ಸರ್. ಈಗ ನಮ್ಮ ತೋಟದಲ್ಲಿ ಬಾನುಲಿ ಕಾರ್ಯಕ್ರಮ ನಾವು ಮಾಡಬೇಕಾದ್ರೆ ಅಲ್ಲಿ ಬೆಳೆದಿರುವಂಥ ಬೆಳೆ ಅದೆಲ್ಲ ನೋಡಿ ಭಾರಿ ಸಂತೋಷ ಪಡ್ತಾರೆ ನಮ್ಮೂರವರು. ಇವನು ಮೈಸೂರಲ್ಲಿ 30-40 ವರ್ಷ ಇದ್ದವನು ಬಂದು ಈ ಥರ ಬೆಳೆದ, ನಾವೇ ಬೆಳೆ ಕಾಯ್ತಾ ಇಲ್ಲ ಇಲ್ಲಿ ಇದ್ಕಂದು ಅಂತ ಎಷ್ಟೋ ಜನ ಅವರವರೇ ಮಾತಾಡ್ತಾರೆ. ಹೌದಾ? ಗ್ರಾಮದಲ್ಲಿ ಆ ಥರ. ಈಗ ಎಲ್ಲ ತರಹದ ಬೆಳೆನೂ ಒಂದು ಜಮೀನಲ್ಲಿ ಬೆಳಿಬೇಕು ಅನ್ನೋದು ನಿಮ್ಗೆ ಹೇಗೆ ಗೊತ್ತಾಯ್ತು? ನಾನು ಬೇರೆ ಕಡೆ ಕೊಡುಗೆ ಮಡಿಕೇರಿಗೆ ಅಲ್ಲೆಲ್ಲ ಕಂಬ ತುಂಬ್ಕೊಯ್ತೀವಿ, ಪೆನ್ಸಿನ್ ಕಂಬ ಬರ್ತದೆ ಜಮೀನಿಗೆ, ಅವಾಗೆಲ್ಲ ನೋಡ್ತಿದ್ದೆ ಅಲ್ಲಿ. ಇನ್ನೊಬ್ರು ಯಾರೋ ಹೇಳ್ತಿದ್ರು, ನಾನು 1000 ಥರ ಗಿಡಗಳು ನೆಟ್ಟಿದ್ದೀನಿ ಅಂತ. ಹಂಗೆ ಅವ್ರ ಮುಂದೆ ನಾವೇನೂ ಅಲ್ಲ, ಆದರೂ ನಮ್ಮ ಮನೆಗೆ ಆಗೋಷ್ಟು ನಮ್ಮ ಕೈಲಿ ನೆಟ್ಕೋ ಅಷ್ಟು ಗಿಡಗಳನ್ನು ನಾವು ನೆಟ್ಕಂದು ತರಕಾರಿ ಮಾಡ್ಕಂದು. ಚಿಕ್ಕ ವಯಸ್ಸಿಂದ ವ್ಯವಸಾಯದ ಕೆಲಸನೇ ಮಾಡ್ಕೋ ಬಂದ್ರಿ, ಅಪ್ಪ ಅಮ್ಮನ ಜೊತೆ ಬುಡದಲ್ಲೇ ಮಾಡಿಸಿದ್ರು ಅಲ್ವಾ? ಈಗಲೂ ವ್ಯವಸಾಯವೇ ಅಲ್ವೇ? ಏನನ್ಸುತ್ತಮ್ಮ ನಿಮಗೆ? ಸಂತೋಷ ಆಗುತ್ತೆ ಅಲ್ವಾ ವ್ಯವಸಾಯನೇ? ಏನು ಒಬ್ಬರ ಹತ್ರ ಹೋಗೋದೇನಿಲ್ಲ, ಎದ್ದಿನ ಹತ್ರ ಮನೆ ಕೆಲಸ ಮಾಡ್ಕೊಂಡು ಹೊಲ್ದ ಹತ್ರ ಹೋಗ್ಬಿಟ್ರೆ ಇನ್ನು ಸಾಯಂಕಾಲ ತನಕ ಅಲ್ಲಿಂದನೇ ಬರ್ತೀವಿ. ಹೊಲ್ದ ಹತ್ರದಿಂದ ಅಲ್ಲಿಂದ ಬಂದು ಒಂದು ಸ್ವಲ್ಪ ಕಾಫಿ ಗಿಫಿ ಕುಡ್ಕೊಂಡು 1 ಗಂಟೆ TV ನೋಡಿಕೊಂಡು ಆಮೇಲೆ ನಮ್ಮ ಮನೇಲಿ ಏನು ಅಡುಗೆ ಪಡುಗೆ ಮಾಡ್ಕೊ ಊಟ ಮಾಡ್ಕೊಂಡು ಇರ್ತೀವಿ ಮನೇಲಿ, ಏನು ಬೇಜಾರಾಗಲ್ಲ ಅಲ್ವಾ? ವ್ಯವಸಾಯದ ಕೆಲಸ ಯಾವಾಗಲೂ ಖುಷಿ ನಿಮಗೆ? ಖುಷಿ ಅಲ್ವಾ? ಅದು ಹೊಲ್ದ ಹತ್ರ ಕುಯ್ಕೊಂಬತ್ತೀವಿ ಅಲ್ವಾ, ಅದನ್ನ ಬಿಡಿಸೋದು, ಅದನ್ನ ಸೋಸೋದು, ಅದನ್ನ ಕ್ಲೀನ್ ಮಾಡ್ಕೊಳ್ಳೋದು ಮಾಡ್ಕೋತಾ ಇರ್ತೀವಿ. ನಿಮ್ಮ ಜಮೀನಿಗೆ ಹೆಂಗೆ ಬರಬೇಕು ಸರ್? ಜಯರಾಮೇಗೌಡ್ರೆ ಮೈಸೂರಿಂದ ಬರೋದಾದರೆ ಚಿನ್ಕುಳ್ಳಿ, ಪಾಂಡವಪುರ ಚಿನ್ಕುಳ್ಳಿ, ಅಲ್ಲಿಂದ ರಾಗಿ ಮುನ್ನಳ್ಳಿಗೆ ಬಂದರೆ ಅಲ್ಲಿಂದ 1.5 kilometers ನಮ್ಮ ಜಮೀನು. ವನ್ನನಹಳ್ಳಿ ರೋಡು ಅಂತ ಅದೆ, ಅಲ್ಲಿ ಕವಲೆ ಹತ್ರ ಎಡದ ಕಡೆಗೆ ತಿರ್ಕಂದ್ರೆ ನಮ್ಮ ಜಮೀನಿಗೆ ಬರುತ್ತೆ. ಹೌದೇ? ರಾಗಿ ಮುದ್ದನಹಳ್ಳಿಯಿಂದ ಎಷ್ಟು? 1.5 kilometers ರಾಗಿ ಮುದ್ದನಹಳ್ಳಿಯಿಂದ 1.5 kilometers. ಓಕೆ. ಈಗ ನಿಮ್ಮ ಜಮೀನಿಗೆ ಬಂದರೆ ಏನೇನು ತಿಳ್ಕೊಬೋದು ಅಂತೀರಿ ಜನ? ಅದೇ ಈ ವ್ಯವಸಾಯದ ಬಗ್ಗೆ ಇವರು ಯಾವ ಥರ ಹೆಂಗೆ ಮಾಡಿದೆ ಏನು ಅದೆಲ್ಲ ನೋಡಿದ್ರೆ ಗೊತ್ತಾಯ್ತದೆ ಸರ್. ಕಣ್ಣಲ್ಲಿ ಅಂದರೆ ಈಗ ಒಂದು ಮೀನು ಸಾಕಿದ್ದೀರಿ? ಮೀನು ಕೃಷಿ ಈಗ ಬಗ್ಗೆ ರೀ ಮೇಯ್ನ್ ಇರೋದೇ ಮನುಷ್ಯನಿಗೆ. ರೈತನಿಗೆ ಏನು ಅನುಕೂಲ ಅಂದರೆ ಒಂದು 2 ಇಲಾತಿಯೇ ಸಹ ಇರಬೇಕು. ನಾವು ಈಗ ಸಡ್ಡು ಇವಾಗ ಕಟ್ತಾ ಇದ್ದೀವಿ, ನಮ್ಮ ಮಗ ರಿಟೈರ್ಡ್ ಆಯ್ತದಲ್ಲ, ಈಗ ಕಟ್ತೀವಿ, ಈಗೆಲ್ಲ ಮಾಡ್ತೀವಿ ಅವ. ಈಗ ಕೃಷಿ ಹೊಂಡ, ಮೀನುಗಾರಿಕೆ, ನಾಟಿ ಕೋಳಿ ಇದೆಲ್ಲನೂ, ಬಾಳೆ ತೆಂಗು ಅಡಿಕೆ ಪ್ರತಿಯೊಂದುವೆ